ಅರೆ ತಿಳ್ಕೊಳ್ಳಿ, ಇವರು ಬಾಸ್ನ ಫೋಟೋ ಹಾಕೊಂಡು ಫ್ರಾಡ್ ಮಾಡುವರು. ನೆನ್ಪಿರ್ಲಿ, UPI ಸೇಫ್ ಇದೆ, ಆದ್ರೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ. ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. आसमान में खासी आवाज है, एक ऐसी गूंज जो हर भारतीय के दिल में बसी है. हर बार जब हम वर्दी पहनते हैं तो एक वादा करते हैं इस देश से और हर उस दुश्मन से जो हमारी तरफ देखता है कि हम तैयार हैं, हम यहाँ हैं, और जब तक हम यहाँ हैं आसमान में तिरंगा लहराता रहेगा. भारतीय वायुसेना के आवेदन 2 दिसंबर से 31 दिसंबर तक खुले हैं. रजिस्टर करें और बने भारतीय वायुसेना में अफसर. अधिक जानकारी के लिए लॉग ऑन करें careerairforce.nic.in पर. ಏನಮ್ಮಾ ನಿನ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಿದೆ? ವಾಯುಮಾಲಿನ್ಯ ಆಗಿ ಕೆಮ್ಮು, ಆಸ್ಮಾ, ಹೃದಯಾಘಾತ ಕೂಡ ಆಗ್ಬೋದು, ಗೊತ್ತಾ? ಪ್ಲೀಸ್ ಮೇಡಮ್, ಇದೊಂದ್ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್, ಲೆಡ್, ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಬಾಯಿ ಕ್ಯಾನ್ಸರ್ ಬಗ್ಗೆ ಎಚ್ಚರ. ಬಾಯಿ ಕ್ಯಾನ್ಸರ್ ಬಗ್ಗೆ ಎಚ್ಚರ. ಬಾಯಿಯಲ್ಲಿ ಕೆಂಪು ಮಚ್ಚಿ, ಬಿಳಿ ಮಚ್ಚಿಯಾಗಿ, ಗಂಟಿನ ರೂಪದಲ್ಲಿ ಕಾರಣವಿಲ್ಲದ ರಕ್ತಸ್ರಾವದ ಮೂಲಕ ಬಾಯಿ ಕ್ಯಾನ್ಸರ್ ಕಾಣಿಸಿಕೊಳ್ಳಬಹುದು. ಬಾಯಿ ಕ್ಯಾನ್ಸರ್ಗೆ ಮುಖ್ಯ ಕಾರಣ ತಂಬಾಕು ಸೇವನೆ, ಮದ್ಯಪಾನ, ವಾಸಿಯಾಗದ ಬಾಯಿ ಹುಣ್ಣು ಹಾಗೂ ವೈರಾಣುವಿನ ಸೋಂಕು. ಆರಂಭಿಕ ಹಂತದಲ್ಲಿ ರೋಗ ನಿರ್ಣಯ ಮಾಡಿದಲ್ಲಿ ಸೂಕ್ತ ಚಿಕಿತ್ಸೆಯಿಂದ ಬಾಯಿ ಕ್ಯಾನ್ಸರ್ ತಡೆಗಟ್ಟಬಹುದು. ದುಶ್ಚಟಗಳಿಂದ ದೂರವಿರಿ, ಬಾಯಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೃಷಿರಂಗ ಕಾರ್ಯಕ್ರಮದ ಕೇಳುಗರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಆವರಣದಲ್ಲಿ December 21 3 ದಿನಗಳ ಕಾಲ ನಡೆಯಲಿರುವ ತೋಟಗಾರಿಕಾ ಮೇಳ 2024 ಕುರಿತಂತೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು ಹಾಗೂ ತೋಟಗಾರಿಕಾ ಮೇಳ 2024 ಮಾಧ್ಯಮ ಅಧ್ಯಕ್ಷರೂ ಆಗಿರುವ ಡಾಕ್ಟರ್ ಕೆ ರಾಮಚಂದ್ರ ನಾಯಕ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳೇನ್. ಆತ್ಮೀಯ ಕೇಳುಗರೆ, ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ನಮ್ಮ ಗ್ರಾಮೀಣ ಭಾಗದೊಳಗೆ ಜಾತ್ರೆಗೆ ಬಹಳ ಮಹತ್ವ ಕೊಡ್ತೀವಿ. ಯಾವುದೇ ಒಂದು ಜಾತ್ರಾ ಸಮಾರಂಭ, ದೇವಸ್ಥಾನದ ಒಂದು ರಥೋತ್ಸವ ಇರ್ಬೋದು, ಮಠದ ಒಂದು ರಥೋತ್ಸವ ಇರ್ಬೋದು, ಆ ಸಂದರ್ಭದೊಳಗೆ ಊರಿನ ಎಲ್ಲರೂ ಕೂಡ ಸಂಭ್ರಮದಲ್ಲಿ ಭಾಗಿಯಾಗಿ ರಥವನ್ನು ಎಳೆದು ಜಾತ್ರೆ ಮಾಡುವುದು ವಾಡಿಕೆ. ಮತ್ತು ವಿಶೇಷವಾಗಿ ನಾಡದೇವಿಯ ಜಾತ್ರೆ ಅಂತೂ ಭಾಳ ವಿಜೃಂಭಣೆಯಿಂದ ಆಗ್ತದೆ. ಹಾಗಾಗಿ ವಾರ್ಷಿಕವಾಗಿ ನಡೆಯುವಂಥ ಈ ಒಂದು ಜಾತ್ರೆಗಳೇನು ಇಷ್ಟು ಯಾಕೆ ಮಹತ್ವ ಕೊಡ್ತೀವಿ ಅಂದರೆ ವರ್ಷಕ್ಕೊಂದ್ಸರಿ ಬರ್ತದೆ ಅಂತ. ಹಾಗೆಯೇ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಜಾತ್ರೆ ಅಂತ ಹೇಳಬೇಕು ಅಂತಂದರೆ ಮೇಳಗಳು, ಕೃಷಿ ಮೇಳಗಳಾಗಿರ್ಬೋದು, ತೋಟಗಾರಿಕೆ ಮೇಳಗಳಾಗಿರ್ಬೋದು. ಇತ್ತೀಚೆಗೆ ತಾನೇ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕೃಷಿ ಮೇಳವನ್ನು ನಾವು ಭಾಳ ಆನಂದಿಸಿದ್ವಿ. ಹಾಗೆಯೇ ಈಗ ಬಂದಿದೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅವ್ರು ಮಾಡ್ತಾ ಇರುವಂಥ ತೋಟಗಾರಿಕೆ ಮೇಳ. ತೋಟಗಾರಿಕೆ ಮೇಳ ಅಂದರೆ ವಿಶೇಷವಾಗಿ ಬಾಗಲಕೋಟೆ ಅಂದರೆ ಬಹಳ ಸಾಂಸ್ಕೃತಿಕವಾಗಿ ಶ್ರೀಮಂತವಾದಂಥ ನಾಡು, ನಮ್ಮ ಬಸವಣ್ಣವರ ನಾಡು. ವಿಶೇಷವಾಗಿ ಬಾಗಲಕೋಟೆ ಬಿಜಾಪುರ ಹೆಸರುವಾಸಿಯಾಗಿರುವುದು ದಾಳಿಂಬೆ ಹಣ್ಣು ಮತ್ತು ದ್ರಾಕ್ಷಿ ಹಣ್ಣು. ಎಲ್ಲ ರೀತಿಯಿಂದಲೂ ತೋಟಗಾರಿಕೆ ಬೆಳೆಗಳಿಗೂ ಕೂಡ ಭಾಳ ಹೆಸರುವಾಸಿ. ಅಲ್ಲಿಯ ಹಣ್ಣಾಗಲಿ ಅಲ್ಲಿಯ ತರಕಾರಿ ಆಗಲಿ ಭಾಳ ರುಚಿಕಟ್ಟಾಗಿರುವಂಥದ್ದು. ಹೀಗಾಗಿ ವಿಶೇಷವಾಗಿ ಈ ನಾಡಿನ ಎಲ್ಲರ ಒಂದು ಲಕ್ಷ್ಯವನ್ನು ಸೆಳೆಯುವಂಥದ್ದು ಈ ತೋಟಗಾರಿಕೆ ಮೇಳ. ಈ ಬರೋ 21, 22, 23 ಡಿಸೆಂಬರ್ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯೊಳಗೆ ಈ ತೋಟಗಾರಿಕೆ ಮೇಳ ಒಂದು ನಿಗದಿಯಾಗಿದೆ. ಅದಕ್ಕಾಗಿ ಬಹಳ ವಿಸ್ತೃತವಾದ ತಯಾರಿಯನ್ನು ಮಾಡಲಾಗ್ತಾ ಇದೆ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಕೆ ರಾಮಚಂದ್ರ ನಾಯಕ್ ಅವರಿದ್ದಾರೆ. ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯ ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು ಮತ್ತು ಅಧ್ಯಕ್ಷರು ಈ ತೋಟಗಾರಿಕಾ ಮೇಳ 2024. ಬಹಳ ವಿಸ್ತೃತವಾಗಿ ಒಬ್ಬ ಆಡಳಿತಾಧಿಕಾರಿ ಆಕಾಶವಾಣಿ ಧಾರವಾಡಕ್ಕೆ ಬಂದಿದ್ದಾರೆ. ತಮ್ಮ ಒಂದು ತೋಟಗಾರಿಕಾ ಮೇಳವನ್ನು ಯಶಸ್ವಿಯಾಗಿ ಆಗಬೇಕು, ಸಾಕಷ್ಟು ಅಸಂಖ್ಯ ರೈತರಿಗೆ ಮಾಹಿತಿ ಸಿಗಬೇಕು, ಲಕ್ಷಗಟ್ಟಲೆ ಜನ ಬಂದು ಈ ತೋಟಗಾರಿಕಾ ಮೇಳದ ಲಾಭವನ್ನು ಪಡೀಬೇಕು ಅಂತೇಳಿ ಅವರ ಆಸೆಯ. ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೆ ಈ ಒಂದು ಮೇಳಗಳಲ್ಲಿ ಒಂದು ಹೊಸ ಹೊಸ ತಾಂತ್ರಿಕತೆಗಳನ್ನು ತಿಳ್ಕೊಳ್ಳೋಂಥ ಒಂದು ಅವಕಾಶ. ಮತ್ತು ಹೊಸದಾಗಿ ಹೇಗೆ ನಾವು ಲಾಭದಾಯಕವಾಗಿ ಬೆಳಿಬೇಕು, ನಮ್ಮ ಡಬಲಿಂಗ್ ಇನ್ಕಮ್ ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳ ಒಂದು ಆಸೆ ಇದೆ. ಖರ್ಚು ಕಡಿಮೆ ಮಾಡಿ ಹೆಚ್ಚು ಲಾಭ ಮಾಡ್ಕೊಳ್ಬೇಕು ಅಂತ, ಯಾವ ರೀತಿ ನಮ್ಮ ಒಂದು ಬಿತ್ತನೆ ಶೈಲಿಯನ್ನು ಬದಲಿ ಮಾಡ್ಕೊಳ್ಬೇಕು, ಅದನ್ನು ಹೇಗೆ ನಾವು ಲಾಭದಾಯಕವಾಗಿ ವಿಚಾರ ಮಾಡಬೇಕು ಅಂಥೇಳಿ ಈ ಎಲ್ಲ ತೋಟಗಾರಿಕೆ ಮೇಳದೊಳಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇವೆ. ಇಂಥದನ್ನ ನಾವು ಲಾಭ ಪಡ್ಕೊಳ್ಬೇಕು ಅಂತ ರೈತರಿಗೆ ಕೋರ್ತಾ ಈ ಬಗ್ಗೆ ವಿಸ್ತೃತವಾದ ಮಾಹಿತಿ ಮಾಡಲಿಕ್ಕೆ ಬಂದಿರುವಂತಹ ಡಾಕ್ಟರ್ ಕೆ ರಾಮಚಂದ್ರ ನಾಯ್ಕ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ವಿ. ಡಾಕ್ಟರ್ ಕೆ ರಾಮಚಂದ್ರ ನಾಯ್ಕ ಅವರೇ, ನಿಮಗೆ ಸ್ವಾಗತ, ಸುಸ್ವಾಗತ. ಮೊಟ್ಟ ಮೊದಲಿಗೆ ಅಭಿನಂದನೆಗಳು. ತಾವು ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು, ಸಾಕಷ್ಟು 30 ವರ್ಷಗಳ ಒಂದು ಪ್ರಾಧ್ಯಾಪನೆಯೊಳಗೆ ತುಂಬಾ ವಿಸ್ತೃತವಾದ ಅನುಭವ ಪಡೆದು ಈಗ ಒಂದು ಆಡಳಿತಾಧಿಕಾರಿಯಾಗಿ ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರಾಗಿ ನಿಯುಕ್ತರಾಗಿದ್ದೀರಿ, ಮತ್ತು ಈ ಒಂದು ತೋಟಗಾರಿಕಾ ಮೇಳದ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದೀರಿ, ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ರಾಮಚಂದ್ರ ನಾಯ್ಕ ಅವರೇ, ಆರಂಭಿಕವಾಗಿ ಈ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆ ಏನಿದೆಲ್ಲ ಅದರ ಒಂದು ಹೆಗ್ಗಳಿಕೆ ಒಂದೆರಡು ಮಾತು ಹೇಳ್ರಿ. ಅಖಂಡ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳನ್ನು ಒಳಗೊಂಡಂತೆ ಏಕೈಕ ತೋಟಗಾರಿಕಾ ವಿಶ್ವವಿದ್ಯಾಲಯ ಕರ್ನಾಟಕದ ಹೆಮ್ಮೆಯ ನಾಡಾದಂತಹ ಬಾಗಲಕೋಟೆಯಲ್ಲಿ ಈ ತೋಟಗಾರಿಕಾ ವಿಶ್ವವಿದ್ಯಾಲಯ ಇದೆ. ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಸುಮಾರು 24 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಕಾಲೇಜುಗಳಿದ್ದಾವೆ, ಸಂಶೋಧನಾ ಕೇಂದ್ರಗಳಿದ್ದಾವೆ, ವಿಸ್ತರಣಾ ಚಟುವಟಿಕೆಗಳಿಗೆ ನಡೆಯುವಂತಹ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ವಿದ್ಯಾರ್ಜನೆ, ಸಂಶೋಧನೆ ಮತ್ತು ವಿಸ್ತರಣೆ ಎಲ್ಲ ಕಾರ್ಯಕ್ರಮಗಳನ್ನು ಕರ್ನಾಟಕದ 24 ಜಿಲ್ಲೆಗಳಲ್ಲಿ ಸೇವೆ ಮಾಡುತ್ತಿರುವಂತಹ ಏಕೈಕ ವಿಶ್ವವಿದ್ಯಾಲಯ ಅಂದರೆ ನಮ್ಮ ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯ. ಆ ನಿಟ್ಟಿನಲ್ಲಿ ಈ ವರ್ಷ ನಮ್ಮ 13ನೇ ತೋಟಗಾರಿಕೆ ಮೇಳವಾಗಿ ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಇದೇ ಡಿಸೆಂಬರ್ 21, 22 ಮತ್ತು 23ನೇ ದಿನದಲ್ಲಿ ವಿಜೃಂಭಣೆಯಿಂದ ತೋಟಗಾರಿಕೆ ಮೇಳವನ್ನು ಆಯೋಜಿಸಲಾಗ್ತದೆ. ಈ ಒಂದು ತೋಟಗಾರಿಕೆ ಮೇಳಕ್ಕೆ ವಿಶೇಷವಾಗಿ ಘೋಷಣೆ ವಾಕ್ಯ ಅಂತಂದ್ರೆ ಆರ್ಥಿಕತೆ ಹಾಗೂ ಪೌಷ್ಟಿಕತೆಗಾಗಿ ತೋಟಗಾರಿಕೆ ಎಂಬ ಘೋಷಣಾ ವಾಕ್ಯದೊಂದಿಗೆ ಈ ವರ್ಷ ತೋಟಗಾರಿಕೆ ಮೇಳವನ್ನು ಆಯೋಜನೆ ಮಾಡ್ತಾ ಇದೀವಿ ಸರ್. ಡಾಕ್ಟರ್ ಕೆ ರಾಮಚಂದ್ರ ನಾಯ್ಕ ಅವರೇ, ಬಹಳ ಅರ್ಥಪೂರ್ಣವಾದ ಮಾತು, ಆರ್ಥಿಕತೆ ಮತ್ತು ಪೌಷ್ಟಿಕತೆಗಾಗಿ ತೋಟಗಾರಿಕೆ ಅಂತೇಳಿ. ಈಗ ನೋಡಿ, ಹಸಿರು ಕ್ರಾಂತಿಯ ನಂತರ ನಮ್ಮಲ್ಲಿ ಉತ್ಪನ್ನಗಳ ಸಂಖ್ಯೆ ಜಾಸ್ತಿ ಆಯಿತು, ಆದರೆ ಪೌಷ್ಟಿಕ ಆಹಾರದ ಗುಣಮಟ್ಟ ಸ್ವಲ್ಪ ತೊಂದರೆಯಾಗಿದೆ, ಮತ್ತು ಇವತ್ತು ಸಾಕಷ್ಟು ರಾಸಾಯನಿಕಗಳನ್ನು ಉಪಯೋಗ ಮಾಡಿ ನಮ್ಮ ಒಂದು ಆಹಾರ ಧಾನ್ಯಗಳಲ್ಲಿ ವಿಷ ಪದಾರ್ಥಗಳು ಸಾಕಷ್ಟು ಇದೆ. ಹೀಗಾಗಿ ಇವತ್ತು ಸಾಕಷ್ಟು ಜೀವನ ಶೈಲಿ ತೊಂದರೆಗಳನ್ನು ನಾವು ತಂದುಕೊಂಡಿದ್ದೀವಿ. ಹೀಗಾಗಿ ಅದಕ್ಕೆ ಸಾಕಷ್ಟು ಹೋರಾಟ ಆಗ್ತಾ ಇದೆ, ಮತ್ತು ವಾಪಸ್ ಸಾವಯವ ಕೃಷಿಯತ್ತ ಮರಳೋಣ, ಮತ್ತು ನಾವು ಭೂಮಿಯ ಮಣ್ಣನ್ನು ಉಳಿಸೋಣ, ಮಣ್ಣಿನ ಆರೋಗ್ಯವನ್ನು ಕಾಪಾಡೋಣ, ನಾವು ನಮ್ಮ ಆರೋಗ್ಯವನ್ನು ಆ ಮೂಲಕ ಕಾಪಾಡೋಣ ಅಂತೇಳಿ ಸಾಕಷ್ಟು ಒಂದು ಘೋಷಣೆಗಳು ಈಗ ಮತ್ತು ವಾಪಸ್ ಬರ್ತಾ ಇವೆ. ಆ ನಿಟ್ಟಿನೊಳಗೆ ತಾವು ಈ ಸಾರಿ ಆರ್ಥಿಕತೆ ಹಾಗೂ ಪೌಷ್ಟಿಕತೆಗಾಗಿ ತೋಟಗಾರಿಕೆ ಅನ್ನೋದನ್ನು ಬಹಳ ಅರ್ಥಪೂರ್ಣವಾಗಿ ಘೋಷವಾಗಿ ಮಾಡಿಕೊಂಡಿದ್ದೀರಿ, ಅಭಿನಂದನೆಗಳು ತಮಗೆ. ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯ ನೋಡಿದ್ರೆ ಬಹಳ ಸಂಭ್ರಮ ಆಗುತ್ತೆ, ಯಾಕಂದ್ರೆ ನವನಗರದ ಒಂದು ಬಹಳ ವಿಶಾಲವಾದ 300 ಎಕರೆ ಪ್ರದೇಶದಲ್ಲಿ ಎಲ್ಲಾ ತೋಟಗಾರಿಕೆ ಬೆಳೆಗಳು, ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳು, ತೋಟಪಟ್ಟಿ ಬೆಳೆಗಳು, ಆಮೇಲೆ ಔಷಧಿ ಬೆಳೆಗಳು, ಒಟ್ಟಾರೆಯಾಗಿ 300 ಎಕರೆ ಭೂಮಿಯಲ್ಲಿ ಅಖಂಡವಾದಂತಹ ಒಂದು ವಿಜೃಂಭಣೆಯಿಂದ ತೋಟಗಾರಿಕೆ ಮೆರಗು ತರುವಂತಹ ಹಲವಾರು ತೋಟಗಳಲ್ಲಿ ಇದು ಸುಂದರವಾದಂತಹ ತೋಟಗಾಂತಂದ್ರೆ ಬಹಳ ಸಂತೋಷ ನಿಜವಾಗಿ. ಯಾಕಂದ್ರೆ ಬಾಗಲಕೋಟೆ ಬಿಜಾಪುರ ಅಂದ್ರೆ ಹಣ್ಣುಗಳ ಒಂದು ತವರ್ಮನೆ ಅಂತ ಹೇಳಿ, ಅಂದ್ರೆ ಈ ದಾಳಿಂಬೆ ಹಣ್ಣು ಆಗಿರ್ಬೋದು, ಆಮೇಲೆ ದ್ರಾಕ್ಷಿ ಹಣ್ಣು ಆಗಿರ್ಬೋದು, ಅಲ್ಲಿ ಹಣ್ಣಿನ ರುಚಿನೇ ಬೇರೆ. ಈ ಧಾರವಾಡದಲ್ಲಿ ಬಂದಾಗ ಬಿಜಾಪುರ ಹಣ್ಣು ಅಂತಾನೆ ತೊಂಬರ್ತಾರೆ, ಅಂದ್ರೆ ಅಷ್ಟು ರುಚಿಕಟ್ಟಾಗಿರುತ್ತದೆ. ಯಾಕಂದ್ರೆ ಆ ಒಂದು ಹವಾಮಾನ ಇರ್ಬೋದು, ಆ ಒಂದು ಮಣ್ಣಿನ ಗುಣ ಇರ್ಬೋದು, ಅದು ಬಹಳ. ಹೀಗಾಗಿ ಅಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಆಗಿರೋದು ಬಹಳ ಔಚಿತ್ಯಪೂರ್ಣವಾಗಿದೆ ಅಂತ ಹೇಳ್ತಾ, ಆ ಭಾಗದ ಒಂದು ತೋಟಗಾರಿಕಾ ಬೆಳೆಗಳ ಬಗ್ಗೆ, ವಿಶೇಷವಾಗಿ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆ, ಯಾಕಂದ್ರೆ ಈ ವಿಶ್ವವಿದ್ಯಾಲಯದ ಒಂದು ಅಧೀನದೊಳಗೆ ಬರುವಂತಹ ಈ ಜಿಲ್ಲೆಗಳೊಳಗೆ ವಿಶೇಷವಾಗಿ ಏನು ಒಂದು ತೋಟಗಾರಿಕಾ ಬೆಳೆಯ ಅಭಿವೃದ್ಧಿ ಇದೆ, ಒಂದೆರಡು ಮಾತು. ಇಲ್ಲಿ ನಮಗೆ ಬೇರೆ ಬೇರೆ ಜಿಲ್ಲೆಯ ವಾತಾವರಣಕ್ಕೆ ಬೇಕಾದಂತಹ, ಬೇರೆ ಬೇರೆ ಜಿಲ್ಲೆಯ ರೈತರಿಗೆ ಬೇಕಾದಂತಹ, ಅವರಿಗೆ ಬೇಕಾದಂತಹ ಹಣ್ಣಿನ ಬೆಳೆಗಳ ಅಭಿವೃದ್ಧಿಯಲ್ಲಿ ನಾವು ಸಂಶೋಧನೆ ತೊಡಗಿದ್ದೇವೆ. ಅದರಲ್ಲಿ ಬೀಜೋತ್ಪಾದನೆ ಆಗಿರಬಹುದು, ತಳಿಗಳನ್ನು ಉತ್ಪಾದನೆ ಮಾಡೋದಾಗಿರ್ಬೋದು, ರೈತರಿಗೆ ಬೇರೆ ಬೇರೆ ವಿಭಾಗಕ್ಕೆ ಬೇಕಾದಂತಹ ಪ್ರತಿಯೊಂದು ತಳಿಗಳ ಬಗ್ಗೆ ಸಂಶೋಧನೆ ನಡೆಸಿ ಆ ತಳಿಯನ್ನು ಆಯಾ ಭಾಗಕ್ಕೆ ಬಿಡುಗಡೆ ಮಾಡುವಂತಹ ಕೆಲಸಗಳನ್ನು, ಯಾವ ಯಾವ ಜಿಲ್ಲೆಗೆ ಯಾವ ಹಣ್ಣಿನ ಬೆಳೆಗಳು ಬೇಕು ಅದರ ಮೇಲೆ ಸಂಶೋಧನೆಗೊಳಗೊಂಡು ಆ ಜಿಲ್ಲೆಗೆ ಸಂಬಂಧಿಸಿದ ಹಣ್ಣಿನ ಬೆಳೆಗಳನ್ನು ನಾವು ಸಂಶೋಧನೆ ಮಾಡಿ ಆ ಜಿಲ್ಲೆಗೆ ಶಿಫಾರಸು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಎಲ್ಲ ತರಕಾರಿಗಳು ಎಲ್ಲ ಜಿಲ್ಲೆಗಳಲ್ಲಿ ಬೆಳೆಯೋದಿಲ್ಲ. ಸೊ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇಕಾದಂಥ ತರಕಾರಿ ಬೆಳೆಗಳನ್ನು ಆಯಾ ಜಿಲ್ಲೆಗೆಯ ಮಟ್ಟದಲ್ಲಿ ಅಲ್ಲಿಯ ಸಂಶೋಧನೆ ಮಾಡಿ ಆ ಜಿಲ್ಲೆಗೆ ಬೇಕಾದಂತಹ ತರಕಾರಿಗಳನ್ನು ಅಲ್ಲಿಯ ವಾತಾವರಣದಲ್ಲಿ ಒಗ್ಗುವಂಥ ತರಕಾರಿಗಳನ್ನು ರೈತರ ಲಾಭಕ್ಕೋಸ್ಕರ ಅಲ್ಲಿಯ ತರಕಾರಿಗಳನ್ನು ಕೂಡ ನಾವು ಸಂಶೋಧನೆ ಮಾಡಿ ಬಿಡುಗಡೆ ಮಾಡಿ ರೈತರ ಅಂಗಳಕ್ಕೆ ಇವತ್ತು ನಾವು ತಂದಿದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ವಾಣಿಜ್ಯ ಬೆಳೆಯಾಗಿ ಹೂವಿನ ಬೆಳೆಗಳು ಬಂದಿದ್ದಾವೆ. ಮೊದಲು ಹೂವಿನ ಬೆಳೆಗಳಂತಂದರೆ ಕೇವಲ ಕೆಲವು ಕಡೆ ಅಷ್ಟೇ ಬೆಳೀತದೆ, ಈಗ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳ ಮೂಲೆ ಮೂಲೆಗಳಲ್ಲಿ ಹೂವಿನ ಬೆಳೆಗಳು ಕೂಡ ಹೋಗಿದ್ದಾವೆ, ಅದು ವಿದೇಶದ ಹೂವುಗಳು ಕೂಡ. ಸೊ ಈ ರೀತಿಯಾಗಿ ಹೂವಿನ ಬೆಳೆಗಳಿಗೆ ಅರಿವಿಲ್ಲದಂತಹ ರೈತರ ಹೊಲಕ್ಕೆ ಇವತ್ತು ಬಾಗಿಲಿಗೆ ಬೇರೆ ಬೇರೆ ವಾಣಿಜ್ಯವಾಗಿ ಬೆಳೆಯುವಂತಹ ಹೂವಿನ ಬೆಳೆಗಳು ಕೂಡ ನಾವು ರೈತರ ಬಾಗಿಲು ಮುಟ್ಟುವಲ್ಲಿ ನಾವು ಸಂಶೋಧನೆ ಮಾಡಿ ಆ ಜಿಲ್ಲೆಗಳಿಗೆ ಹೂವಿನ ಬೆಳೆಗಳನ್ನು ನಾವು ಕೊಂಡೊಯ್ದಿದ್ದೇವೆ. ಅದೇ ರೀತಿಯಾಗಿ ತೋಟಪಟ್ಟಿ ಬೆಳೆಗಳಾಗಿರ್ಬೋದು, ಔಷಧಿ ಬೆಳೆಗಳಾಗಿರ್ಬೋದು, ಆಯಾ ಜಿಲ್ಲೆಗೆ ಬೇಕಾದಂಥ ಪ್ರತಿಯೊಂದು ಬೆಳೆಗಳಿಗೆ ಆ ಮುಖಾಂತರ ನಾವು ಸಂಶೋಧನೆ ಮಾಡಿ ರೈತರ ಬಾಗಿಲಿಗೆ ಮುಟ್ಟಿ ಆ ರೈತರ ಆರ್ಥಿಕತೆ ಮತ್ತು ಆರೋಗ್ಯಕ್ಕೆ ಏನು ಬೇಕು ಆ ನಿಟ್ಟಿನಲ್ಲಿ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ ಖಂಡಿತವಾಗಿ ಕೆಲಸ ಮಾಡ್ತಾ ಇದೆ. ಬಹಳ ಸಂತೋಷ ಪ್ರೊಫೆಸರ್ ಕೆ ರಾಮಚಂದ್ರ ನಾಯಕ್ ಅವರೇ, ವಿಸ್ತೃತ ಒಂದು ಅಧ್ಯಾಪನದ ಅನುಭವದ ಹಿನ್ನೆಲೆಯೊಳಗತ್ತಾ ಬಹಳ ಅಂದ್ರೆ ಮುಖ್ಯವಾಗಿ ಅಂತಂದ್ರೆ ಈ ತೋಟಗಾರಿಕಾ ಬೆಳೆಗಳೊಳಗ ಈ ಹೂವುನು ಬರ್ತದ, ಆಮೇಲೆ ಮೆಡಿಸಿನ್ ಪ್ಲಾಂಟ್ಸ್ ಬರ್ತದ, ಮುಖ್ಯವಾಗಿ ಆಯುರ್ವೇದಕ್ಕೆ ಬೇಕಾಗಿರುವುದು ಒಂದು ಔಷಧಿ ಯುಕ್ತವಾಗಿರುವಂತಹ ಒಂದು ಸಸ್ಯಗಳು ಆ ಒಂದು ತೋಟಗಾರಿಕೆ ಬೇಕಾಗಿದೆ, ಅದನ್ನು ಕೂಡ ಅಭಿವೃದ್ಧಿ ಮಾಡ್ಲಿಕ್ಕೆ ಮಾಡ್ತಾ ಇರೋದು ಬಹಳ ಸಂತೋಷ. ಹಿಂದೆ ಮೊದಲು ಪ್ರಾರಂಭ ಮಾಡಿದಾಗ ನಾವು ಸ್ವತಂತ್ರ ಬಂದಾಗ ಹಸಿವಿನಿಂದ ಬಳಲ್ತಾ ಇತ್ತು ಭಾರತ ದೇಶ, ಭಾರತ ಜನಗಳು. ಅವಾಗ ನಮಗೆ ಹೊಟ್ಟೆ ತುಂಬಲಿಕ್ಕೆ ಆಹಾರ ಬೇಕಾಗಿತ್ತು. ಸೊ ಪ್ರಥಮ ವರ್ಷಗಳಲ್ಲಿ 47-50 ಹಂತದಲ್ಲಿ ನಾವು ಹೊಟ್ಟೆ ತುಂಬಿಸ್ಲಿಕ್ಕೆ ಆಹಾರ ಬೆಳೆದ್ವಿ. ಆದ್ರೆ ಇವತ್ತು ಆರೋಗ್ಯಕ್ಕೋಸ್ಕರ ನಾವು ತರಕಾರಿಗಳನ್ನ ಹಣ್ಣುಗಳನ್ನ ಬೆಳೀತಾ ಇದ್ದೇವೆ. ಅಂದ್ರೆ ಇವತ್ತು ಹೊಟ್ಟೆ ತುಂಬುವಷ್ಟು ಬೆಳೆಗಳನ್ನ ನಾವು ಉತ್ಪಾದನೆಯಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಆದ್ರೆ ಆರೋಗ್ಯಯುತವಾದಂತಹ ಒಂದು ತರಕಾರಿಗಳನ್ನ, ಆರೋಗ್ಯಯುತವಾದಂತಹ ಹಣ್ಣುಗಳನ್ನ ಬೆಳೆಯುವ ನಿಟ್ಟಿನಲ್ಲಿ ನಮ್ಮ ಸಂಶೋಧನೆ ಇವತ್ತು ಖಂಡಿತವಾಗಿ ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಸರ್. ಡಿಸೆಂಬರ್ 21-23 ಮೂರು ದಿನಗಳ ಕಾಲ, ಶನಿವಾರ, ಭಾನುವಾರ, ಸೋಮವಾರ ನಡೆಯಲಿರುವಂತಹ ಈ ಒಂದು ತೋಟಗಾರಿಕಾ ಮೇಳ ಕುರಿತಂತೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡೋಣಂತೆ. ಈಗ ಪೌಷ್ಟಿಕತೆಗಾಗಿ ತೋಟಗಾರಿಕಾ ಬೆಳೆಗಳು ಇರ್ಬೋದು, ಆಮೇಲೆ ಒಟ್ಟಾರೆ ಒಂದು ತೋಟಗಾರಿಕೆಯೊಳಗೆ ಬೇಸಾಯ ಯಾವ ರೀತಿ ಇರ್ತದೆ, ಸಸ್ಯ ಸಂರಕ್ಷಣೆ ಒಳಗೆ ಡ್ರೋನ್ಗಳನ್ನು ಹೆಂಗೆ ಬಳಕೆ ಮಾಡ್ತಾರೆ, ಅಂದರೆ ವಿಶೇಷವಾಗಿ ಏನು ಆಕರ್ಷಣೆ ಇದೆ ಈ ಸರಿ ತೋಟಗಾರಿಕೆ ಮೇಳದೊಳಗೆ? ನಮ್ಮ ಬಾಗಲಕೋಟೆಯಲ್ಲಿ ನಡೀತಾ ಇರುವಂತಹ ಈ ಮೂರು ದಿನಗಳ ತೋಟಗಾರಿಕಾ ಮೇಳದೊಳಗೆ ಯಾವ ಒಂದು ಆಕರ್ಷಣೆಯನ್ನು ಇದು ಹೊಂದಿದೆ ಅನ್ನೋದನ್ನು ಹೇಳ್ಬೋದಾ? ಖಂಡಿತವಾಗಿ ಈ ವರ್ಷ ನಾವು ಎಲ್ಲಾ ರೈತರಿಗೆ ಉಪಯೋಗ ಮಾಡುವಂತಹ ಪ್ರತಿಯೊಂದು ಹಂತದಲ್ಲಿ ನಾವು ಯೋಚನೆ ಮಾಡಿ ಈಗಿನ ಹೈಟೆಕ್ ಯುಗದಲ್ಲಿ ಯಾವ ಯಾವ ರೈತರಿಗೆ ಏನೇನು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಿ ಆ ನಿಟ್ಟಿನಲ್ಲಿ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ ಕುಲಪತಿಗಳ ಅಧ್ಯಕ್ಷತೆಯಲ್ಲಿ ಸಮಸ್ತವಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ಈ ಸಲ ತಂದಿದ್ದೇವೆ. ಅದಕ್ಕೆ ಮುಖ್ಯವಾಗಿ ಪೌಷ್ಟಿಕತೆಗಾಗಿ ತೋಟಗಾರಿಕೆ ಬೆಳೆಗಳು ಅಂದ್ರೇನು, ಈಗ ಬರೀ ಔಷಧಿ ತಿಂದರೆ ಆಗೋದಿಲ್ಲ, ಹಣ್ಣು ತರಕಾರಿಗಳನ್ನು ನೇರವಾಗಿ ತಿಂದು ನಾವು ಆರೋಗ್ಯವನ್ನು ಪಡೆಯುವಂಥ ಬೆಳೆಗಳು ಯಾವುವು ಅನ್ನುವಂಥ ನಿಟ್ಟಿನಲ್ಲಿ ನಾವು ಸಂಶೋಧನೆಯನ್ನು ಮಾಡಿ ಹಲವಾರು ಬೆಳೆಗಳನ್ನು ನಾವು ಬೆಳೀತಾ ಇದ್ದೇವೆ. ಸಸ್ಯ ಸಂರಕ್ಷಣೆಯಲ್ಲಿ ಡ್ರೋನ್ಗಳ ಬಳಕೆ, ಹಿಂದೆ ಡ್ರೋನ್ಗಳೆಂದರೆ ಹಾರಾಡುವಂಥ ವಿಮಾನಗಳು ಅಂತ ಅಂದ್ಕೊಂಡಿದ್ವಿ, ಇವು ಸಣ್ಣ ವಿಮಾನಗಳು. ಆ ಡ್ರೋನ್ಗಳ ಉಪಯೋಗವನ್ನು ಮಾಡಿ ಬೇರೆ ಬೇರೆ ಹಂತದಲ್ಲಿ ಬರುವಂಥ ರೋಗಗಳು, ಕೀಟಗಳನ್ನು ನಾವು ಪರೀಕ್ಷೆ ಮಾಡುವುದಾಗಿರ್ಬೋದು, ಮತ್ತು ಡ್ರೋನ್ಗಳನ್ನು ಉಪಯೋಗ ಮಾಡಿ ಸಿಂಪರಣೆಗಳನ್ನು ಕೊಡುವಂಥ ಇವತ್ತು ಮಾಡುವಂಥ ಕಾರ್ಯಕ್ರಮಗಳನ್ನು ನಾವು ತಂದಿದ್ದೀವಿ. ನಾವು ಡ್ರೋನ್ಗಳ ಪ್ರಾತ್ಯಕ್ಷೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ತೋಟಗಾರಿಕೆಯಲ್ಲಿ ನಿಖರ ಬೇಸಾಯ ಮತ್ತು ಸಂರಕ್ಷಿತ ಬೇಸಾಯ ಬಗ್ಗೆ ಆಗಿರ್ಬೋದು, ನೀರು ಸಂರಕ್ಷಣೆಗಾಗಿ ತಂತ್ರಜ್ಞಾನವನ್ನು ಬಳಸುವಂಥ ಕಾರ್ಯಕ್ರಮ ಆಗಿರ್ಬೋದು, ಆಮೇಲೆ ಯಾವ ಹಣ್ಣುಗಳನ್ನು ನಾವು ಬೆಳೀಬೇಕು ಅನ್ನೋದನ್ನು ಪ್ರಾತ್ಯಕ್ಷಿಕೆ ಮುಖಾಂತರ, ಎಲ್ಲಾ ಹಣ್ಣುಗಳನ್ನು ಬೆಳೆಯುವ ಪ್ರಾತ್ಯಕ್ಷ ಮುಖಾಂತರ ಇವತ್ತು ಆರ್ಥಿಕತೆಗಾಗಿ ಪರ್ಯಾಯ ಬೆಳೆಗಳನ್ನು ಬೆಳೆಯುವುದು ಕೂಡ ನಾವು ಅದನ್ನ ಬೆಳೀತಾ ಇದ್ದೀವಿ. ಮುಖ್ಯವಾಗಿ ತಾವು ಕೇಳಿದ ಹಾಗೆ ದಾಳಿಂಬೆ ಬೆಳೆ, ಸಮಸ್ತವಾದಂತಹ ಎಲ್ಲಾ ರೈತರಿಗೆ ದಾಳಿಂಬೆ ಬೆಳೆ ಬೇಕು. ಸೊ ದಾಳಿಂಬೆ ಬೆಳೆಯ ಸಮುಚ್ಚಯ ಅನ್ನುವಂತ ಒಂದು ಕಾರ್ಯಕ್ರಮ, ಅಂದ್ರೇನು, ಬೀಜದಿಂದ ಹಿಡಿದು ಏನು ಬೇಕು ಅದಕ್ಕೆ ಬೆಳೆಯುವ ಪದ್ಧತಿ, ಸಿಂಪಡಣಾ ಪದ್ಧತಿ, ಪ್ರತಿಯೊಂದನ್ನ ದಾಳಿಂಬೆಯ ಸಮಸ್ ಎಕ್ಸ್ಪೋರ್ಟ್ ಆಗುವಂತ ನಿಟ್ಟಿನಲ್ಲಿ ಕೂಡ ದಾಳಿಂಬೆ ಬೆಳೆಯ ಸಮುಚ್ಚಯ ಅಂತಂದ್ರೆ ಪ್ರತಿಯೊಂದು ಒಂದು ಮ್ಯೂಸಿಯಂ ದಾಳಿಂಬೆ ಬೆಳೆ, ಕೃಷಿ ಹೊಂಡ ಇರಬಹುದು, ನೀರಾವರಿ, ಪ್ರತಿಯೊಂದು ದಾಳಿಂಬೆಯಿಂದ ನೀರಾವರಿ ಇರಬಹುದು, ಎಲ್ಲವನ್ನು ತುಂತುರು ನೀರಾವರಿ ಪ್ರತಿಯೊಂದನ್ನು ಕೂಡ ನಾವು ಈ ವರ್ಷ ಆ ಪ್ರಾತ್ಯಕ್ಷೆ ಮುಖಾಂತರ ನಾವು ಈ ಸಲ ಹಮ್ಮಿಕೊಂಡಿದ್ದೇವೆ. ಆಮೇಲೆ ಅದರ ತಿಳುವಳಿಕೆಗಾಗಿ ಒಂದು ಜೀವಂತ ಬೆಳೆಗಳನ್ನು ಬೆಳೆಸಿದ್ದೇವೆ, ಮತ್ತು ಅದರ ತಾಂತ್ರಿಕ ಗೋಷ್ಠಿಯನ್ನು ಕೂಡ ನಾವು ಸುಮಾರು ಒಂದು 25 ಬೇರೆ ಬೇರೆ ವಿವಿಧ ತಾಂತ್ರಿಕ ಶಿಕ್ಷಕಗಳನ್ನು ಒಂದೇ ಕೂಡಿಸಿ ಆ ತಾಂತ್ರಿಕ ಸಭೆಯನ್ನು ಕೂಡ ನಡೆಸುತ್ತೇವೆ. ಆಮೇಲೆ ಕೃಷಿ ಬ್ಯಾಂಕಿಂಗ್ ವ್ಯವಹಾರ ಮಾಹಿತಿ ಬಗ್ಗೆ ಆಗಿರಬಹುದು, ಆಮೇಲೆ ಸಾವಯವ ಕೃಷಿಯಲ್ಲಿ ಹಣ್ಣಿನ ಬೆಳೆಗಳ ಪ್ರಾತ್ಯಕ್ಷಿಕೆ ಅದರ ಬಗ್ಗೆ ನಾವು ತಿಳಿಕೊಡುತ್ತೇವೆ, ರಾಸಾಯನಿಕ ಮತ್ತು ಸಾವಯವ ಗೊಬ್ಬರಗಳು, ರಾಸಾಯನಿಕ ಸಾವಯವಗಳು, ಸಿರಿಫಲಗಳು ಮತ್ತು ಅದರ ಪ್ರಾತ್ಯಕ್ಷಿಕೆ, ದ್ರಾಸಿ ತಳಿಗಳ ಪ್ರಾತ್ಯಕ್ಷಿಕೆ, ಔಷಧಿ ಮತ್ತು ಸುಗಂಧ ಬೆಳೆಗಳ ಪ್ರಾತ್ಯಕ್ಷಿಕೆ ಆಗಿರಬಹುದು, ಕೃಷಿ ಅರಣ್ಯ ಪದ್ಧತಿಗಳ ಬಗ್ಗೆ ಆಗಿರಬಹುದು, ಆಮೇಲೆ ಫಲಪುರುಷ ಪ್ರದರ್ಶನ ಅದರ ಬಗ್ಗೆ ಕೂಡ ಬೇರೆ ಬೇರೆ, ಆಮೇಲೆ ವಿಶೇಷವಾಗಿ ಹಣ್ಣು ತರಕಾರಿಗಳ ಜೊತೆಗೆ ಈಗ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯಲ್ಲಿ ಪೆಟ್ ಅನಿಮಲ್ಸ್ ಅನ್ನು ಒಂದೊಂದು ಸಾಕ್ತಾರೆ. ಸೊ ಈ ವರ್ಷ ವಿಶೇಷವಾಗಿ ಶ್ವಾನ, ನಾಯಿಯ ಬೇರೆ ಬೇರೆ ತಳಿಗಳನ್ನ ಹೊಂದಿದಂತ ನಾಯಿಯ ಪ್ರದರ್ಶನೆಯನ್ನು ಕೂಡ ನಾವು ಈ ವರ್ಷ ವಿಶೇಷವಾಗಿ ರೈತರಿಗೆ ಮತ್ತು ರೈತೋಪಯ ಅದಕ್ಕೆಲ್ಲ ರೈತರಾಗಿ ಈಗ ಅಧಿಕಾರ ಮಟ್ಟದಲ್ಲಿ ಇರುವಂತ ಇದನ್ನ ನಾವು ಈ ವರ್ಷ ನೇರವಾಗಿ. ಬಹಳ ಸಂತೋಷ ಡಾಕ್ಟರ್ ಕೆ ರಾಮಚಂದ್ರ ನಾಯಕ್ ಅವರು, ವಿಸ್ತೃತವಾಗಿ ತಾವು ಬಹಳ ಹೇಳ್ತಾ ಇದ್ರಿ. ಅಂದ್ರೆ ಈ ಒಂದು ಮೇಳದೊಳಗೆ ಏನೇನು ಬೇಕು, ಮಳೆ ನೀರನ್ನು ನಾವು ಹೆಂಗು ಸಂಗ್ರಹ ಮಾಡಬೇಕು, ನೀರಿನ ಉಪಯೋಗ ಹೆಂಗ್ ಮಾಡಬೇಕು, ಮತ್ತೆ ಬೇರೆ ಬೇರೆ ಬೆಳೆಗಳ ತಾಂತ್ರಿಕತೆಗಳು ಏನು, ಆಮೇಲೆ ಗೊಬ್ಬರಗಳ ಮತ್ತು ರಾಸಾಯನಿಕಗಳನ್ನ ಹೆಂಗ್ ಉಪಯೋಗ ಮಾಡ್ತಿರ್ಬೇಕು, ಮತ್ತೆ ಕೆಲವೊಂದಿಷ್ಟು ಪ್ರದರ್ಶನಗಳ ಕುರಿತಂತೆ ಒಂದು ವಿಸ್ತೃತವಾದ ಮಾಹಿತಿ, ಆಮೇಲೆ ತಾಂತ್ರಿಕತೆಗಳ ಕುರಿತಂತೆ ಸಾಕಷ್ಟು ಜನರಿಗೆ. ಇವತ್ತು ನಾವು ಅದ್ರ ಬಗ್ಗೆ ಮಾತಾಡ್ತಾ ಬಂದ್ರೆ ಯಾವಾಗಲೂ ಕೂಡ ಈ ತಾಂತ್ರಿಕತೆಗಳನ್ನು ರೈತ ಬಾಂಧವರು ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಅದ. ಇವತ್ತು ನಾವು ಏನಂತ ಹೇಳಿ ತಗೋತೇನ್ರಿ ಪ್ರೊಫೆಸರ್, ನಮ್ಮ ರೈತ ಬಾಂಧವರಿಗೆ ನೀವು ಸಾಕ್ಷರಾಗ್ರಿ, ಆದ್ರೆ ನೀವು ಎಷ್ಟು ಸಾಕ್ಷರಾಗ್ತಿರೋ ಗೊತ್ತಿಲ್ಲ, ಕೃಷಿ ಸಾಕ್ಷರ ಆಗೋದನ್ನ ಮರಿಬೇಡಿ. ಕೃಷಿ ಮಾಡ್ಲಿಕ್ಕೆ ಎಷ್ಟು ಬೇಕು ಆ ಸಾಕ್ಷರತೆಯನ್ನು ನೀವು ಖಂಡಿತ ಪಡೀರಿ ಅಂತ ಹೇಳ್ತೀವಿ. ಆ ನಿಟ್ಟಿನೊಳಗೆ ಈ ಹೊಸ ಹೊಸ ತಾಂತ್ರಿಕತೆಗಳು ಇರ್ಬೋದು, ಮತ್ತೆ ಆಮೇಲೆ ಒಂದು ತೋಟಗಾರಿಕಾ ಬೆಳೆಗಳನ್ನ ಬೆಳಿಬೇಕಾದ್ರೆ ಮತ್ತೆ ಅದ ನಂತರ ಅದನ್ನು ಮಾರಾಟ ಮಾಡಬೇಕಾದ್ರೆ ಯಾವ ರೀತಿ ಚಾಕಚಕ್ಯತೆಯನ್ನು ಹೊಂದಿರಬೇಕು, ಖಂಡಿತವಾಗಿ ಒಟ್ಟಾರಿಯಾಗಿ ಮೂರು ದಿನಗಳ ತಾಂತ್ರಿಕ ಗೋಷ್ಠಿಗಳು ಏನಿದೆ ಅದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಡು. ನಾವು ಮೆದುಳಿಗೆ ಬೇಕಾದಂತಹ ಆಹಾರವನ್ನ ನಾವು ಮೊದಲು ವಿಚಾರ ಮಾಡೋಣ. ಖಂಡಿತವಾಗಿ. ಸೊ ಆ ನಿಟ್ಟಿನಲ್ಲಿ ಈ ಪ್ರತಿ ವರ್ಷ ನಾವು ಬೇರೆ ಬೇರೆ ಭಾಗದಿಂದ ರೈತರು ಕೇಳ್ತಾರೆ, ನಮಗೆ ಬಂದು ನೋಡ್ಕೊಂಡು ಹೋದ್ರಾಗೋದಿಲ್ಲ, ತಾಂತ್ರಿಕ ಗೋಷ್ಠಿಯನ್ನ ಏರ್ಪಾಡು ಮಾಡಿ ತಾಂತ್ರಿಕ ಗೋಷ್ಠಿಯನ್ನ ಗಳಲ್ಲಿ ಭಾಗವಹಿಸಿ ಅದರಲ್ಲಿ ಇರುವಂತಹ ಪ್ರತಿಯೊಂದು ಪಾಂಡಿತ್ಯವನ್ನು ನಾವು ಪಡೆದು ಹೋಗ್ತೀವಿ ಅಂತ ಕಳಕಳಿಯ ಮನವಿ ಬಹಳಷ್ಟು ರೈತರಿಂದ ಇತ್ತು. ಆ ನಿಟ್ಟಿನಲ್ಲಿ ಈ ವರ್ಷ ನಡೆಯುವಂತಹ ಮೂರು ದಿವಸಗಳಲ್ಲಿ ಕೂಡ ನಾವು ತಾಂತ್ರಿಕ ಗೋಷ್ಠಿಯನ್ನು ಇಟ್ಟಿದ್ದೇವೆ. ಅದರಲ್ಲಿ ಬೇರೆ ಬೇರೆ ತಂತ್ರಜ್ಞರು ಒಂದು ಕಡೆ ಕೂಡಿಸಿ ರೈತರಿಗೂ ಕೂಡ ಒಂದು ಕಡೆ ಕೂಡಿಸಿ ತಾಂತ್ರಿಕ ಗೋಷ್ಠಿ ನಡೀತದೆ. ಅದು ಆ ನಿಟ್ಟಿನಲ್ಲಿ 21ನೇ ತಾರೀಕು ಮಧ್ಯಾಹ್ನ ಪೋಷಕಾಂಶ ಹಾಗೂ ಆರ್ಥಿಕ ಭದ್ರತೆಗಾಗಿ ತೋಟಗಾರಿಕೆ ಬೆಳೆಗಳ ಪಾತ್ರ ಎಂಬ ಒಂದು ನಿಟ್ಟಿನಲ್ಲಿ ತಾಂತ್ರಿಕ ಗೋಷ್ಠಿಯನ್ನ ಮೊದಲನೇ ದಿವಸನ ಇಟ್ಟಿದ್ದೇವೆ. ಅದೇ ರೀತಿಯಾಗಿ 4 ಗಂಟೆಗೆ ಮಧ್ಯಾಹ್ನ ಆರ್ಥಿಕ ಮತ್ತು ರಫ್ತು ಸಾಮರ್ಥ್ಯಕ್ಕಾಗಿ ತೋಟಗಾರಿಕೆ ಬೆಳೆಗಳು ಎಂಬ ನಿಟ್ಟಿನಲ್ಲಿ ಒಂದು ತಾಂತ್ರಿಕ ಗೋಷ್ಠಿಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಸಂಬಂಧಿಸಿದ ಎಲ್ಲಾ ರೈತರಿಗೂ ಕೂಡ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಎರಡನೇ ದಿವಸ 22/12/24 ಮಧ್ಯಾಹ್ನ ತೋಟಗಾರಿಕಾ ಬೆಳೆಗಳಲ್ಲಿ ಬುದ್ಧಿಮತ್ತೆಯ ಬಳಕೆ ಅಂದ್ರೆ ಏನು, ಕೇವಲ ಹಾಗೆ ಮಾಡ್ಕೊಂತ ಹೋದ್ರಾಗೋದಿಲ್ಲ, ಮುಖ್ಯವಾಗಿ ಬುದ್ಧಿ ಬೇಕು. ಬುದ್ಧಿವಂತಿಕೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಯಾರ ರೀತಿ ನಾವು ಬೆಳೆಗಳನ್ನು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ಕೊಂಡು ಹೋಗ್ತಾ ಇದೆ. ತೋಟಗಾರಿಕಾ ಬೆಳೆಗಳಲ್ಲಿ ಬುದ್ಧಿಮತ್ತೆಯ ಬಳಕೆ ಎಂಬ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಅಂದೇ 23ನೇ ತಾರೀಕು ತೋಟಗಾರಿಕೆಯಲ್ಲಿ ಜೈವಿಕ ಪೀಡನಾಶಕಗಳ ಬಳಕೆ ಅವಕಾಶಗಳು ಮತ್ತು ಸವಾಲುಗಳು ಎಂಬ ನಿಟ್ಟಿನಲ್ಲಿ 3ನೇ ದಿವಸದ ತಾಂತ್ರಿಕ ಗೋಷ್ಠಿಯನ್ನು ಕೂಡ ನಾವು ತೋಟಗಾರಿಕೆ ಮೇಳದಲ್ಲಿ ನಾವು ಇಟ್ಟಿದ್ದೇವೆ. ಈ ರೀತಿಯಾಗಿ ಎಲ್ಲಾ ಕರ್ನಾಟಕದ ರೈತರು ಈ ಗೋಷ್ಠಿಯ ಬಗ್ಗೆ ತಾವು ಮಾಹಿತಿಯನ್ನು ಪಡೆದು ಆ ಗೋಷ್ಠಿಯಲ್ಲಿ ಇರುವ ಸಿಗಬಹುದಂತ ಪ್ರತಿಯೊಂದು ಬುದ್ಧಿಮತ್ತೆ ಮತ್ತು ಜ್ಞಾನವನ್ನು ಪಡೆದು ಹೆಚ್ಚಿನ ಮಟ್ಟದಲ್ಲಿ ತರಕಾರಿ ಹಣ್ಣುಗಳನ್ನು ಬೆಳೆಸಿ ಆರ್ಥಿಕತೆ ಮತ್ತು ಸದೃಢತೆಯನ್ನು ಪಡೆದಿ ಅಂತ ಹೇಳಿದ್ರೆ ಈ ಮುಖಾಂತರ ನಾನು ಬಹಳ ಸಂತೋಷ. ಪ್ರೊಫೆಸರ್ ಕೆ ರಾಮಚಂದ್ರ ನಾಯ್ಕ ಅವರೇ, ಈ ತೋಟಗಾರಿಕಾ ಬೆಳೆಗಳು ಅಂದ್ರೆ ಆರ್ಥಿಕ ಬೆಳೆಗಳು, ಸರಿಯಾಗಿ ನಾವು ನಿರ್ವಹಣೆ ಮಾಡಿದ್ರೆ ಖಂಡಿತವಾಗಿ ನಮ್ಮ ಆರ್ಥಿಕ ಗುಣಮಟ್ಟ ಚಲೋ ಆಗ್ತದೆ. ಕೆಲವೊಬ್ರು ಇದ್ದಾರೆ ಎಕರೆಗೆ 25 ಲಕ್ಷ ಲಾಭ ಮಾಡ್ಕೊಂಡವ್ರು ಇದ್ದಾರೆ, ವಿಶೇಷವಾಗಿ ಬಾಗಲಕೋಟೆ ನದಿ ಪಾತ್ರದ ಹತ್ರ ಇರುವಂತಹ ರೈತ ಬಾಂಧವರು ಬಹಳ ಸಿರಿವಂತರಿದ್ದಾರೆ. ಸಾಕಷ್ಟು ಅದನ್ನ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಮಾಡಬೇಕು. ವೈಜ್ಞಾನಿಕವಾಗಿ ನಾವು ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ, ತೋಟಗಾರಿಕೆ ಕೃಷಿಯನ್ನು ಮಾಡ್ಲಿಕ್ಕೆ ಸಾಧ್ಯ, ಖಂಡಿತ ಲಾಭ ಅದ. ಈಗ ಮುಖ್ಯವಾಗಿ ನಮ್ಮ ರೈತರಿಗೆ ಬೆಳೆ ಪ್ರಾತ್ಯಕ್ಷಿಕೆಗಳನ್ನು ನೋಡ್ಲಿಕ್ಕೆ ಸಿಗ್ಬೇಕಾಗ್ತದೆ. ಯಾಕಂದ್ರೆ ಈ ತರ ಮಾಡಿದ್ರೆ ಹಿಂಗಾಗ್ತದೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಸಾಕಷ್ಟು ಹೂವಿನ ಬೆಳೆಗಳ ಪ್ರಾತ್ಯಕ್ಷಿಕೆಗಳು ಇರ್ಬೋದು, ಹಣ್ಣಿನ ಬೆಳೆಗಳ ಪ್ರಾತ್ಯಕ್ಷಿಕೆ ಇರ್ಬೋದು, ತರಕಾರಿ ಬೆಳೆಗಳ ಪ್ರಾತ್ಯಕ್ಷಿಕೆ ಇರ್ಬೋದು, ಈ ಕುರಿತಂತ ಏನೇನು ಪ್ರಾತ್ಯಕ್ಷಿಕೆಗಳನ್ನ ತಾವು ವಿಶ್ವವಿದ್ಯಾಲಯದೊಳಗೆ ಇಂಗ್ಲಿಷ್ ನಲ್ಲಿ ಒಂದು ಪ್ರಾವರ್ಬ್ ಹೇಳಿದೆ, ಸೀಯಿಂಗ್ ಈಸ್ ಬಿಲೀವಿಂಗ್. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂದ್ರೇನು, ಕಣ್ಣಾರೆ ನೋಡಿದ್ರಷ್ಟೇ ಅದು ನಿಜವಾದಂತದ್ದು. ಪ್ರತ್ಯಕ್ಷ ಕಂಡ್ರೂ ಕಾಣಬೇಕು, ಇದರ ಜೊತೆಗೆ ಪ್ರಾಮಾಣಿಸಿ ನೋಡಬೇಕು ಅನ್ನುವಂತ ನಿಟ್ಟಿನಲ್ಲಿ, ಪ್ರತ್ಯಕ್ಷ ಕಂಡು ಪ್ರಾಮಾಣಿಸಿ ನೋಡಬೇಕು ಅನ್ನುವಂಥದ್ದ ನಿಟ್ಟಿನಲ್ಲಿ ಈ ವರ್ಷ ನಾವು ಅಖಂಡವಾದಂತಹ ಎಲ್ಲಾ ತೋಟಗಾರಿಕೆ ಬೆಳೆಗಳನ್ನ ಒಂದೆಡೆಯಾಗಿ ರೈತರಿಗೆ ಪ್ರಾತ್ಯಕ್ಷಿಕೆಗಳನ್ನು ಕೂಡ ನಾವು ಬೆಳೆಸಿದ್ದೀವಿ. ಮುಖ್ಯವಾಗಿ ಹೂವಿನ ಬೆಳೆಗಳ ಪ್ರಾತ್ಯಕ್ಷಿಕೆ ಕರ್ನಾಟಕದಲ್ಲಿ ಮತ್ತು ಸುತ್ತಮುತ್ತಲ ರಾಜ್ಯಗಳಲ್ಲಿ ಬೆಳೆಯುವಂತ ಪ್ರತಿ ಒಂದು ಹೂವುಗಳನ್ನ ನಾವು ಈ ವರ್ಷ ನಾವು ತೋಟಗಾರಿಕೆ ಕೇಂದ್ರದ ಮುಖ್ಯ ಆವರಣದಲ್ಲಿ ಸುಮಾರು ಒಂದು 25-30 ತಳಿಗಳ ಬೇರೆ ಬೇರೆ ಹೂವಿನ ಬೆಳೆಗಳನ್ನ ನಾವು ಪ್ರಾತ್ಯಕ್ಷಿಕವಾಗಿ ಬೆಳೆದು ರೈತರು ಪ್ರತಿಯೊಬ್ಬರು ಬಂದು ಯಾವ ಹೂವು ತಮ್ಮ ಭಾಗ್ಯಕ್ಕೆ ಬರುತ್ತೆ ಅನ್ನಲ್ಲಿ ಕೇವಲ ನೋಡೋದಲ್ಲ, ಅಲ್ಲಿ ಜ್ಞಾನಿ ವಿಜ್ಞಾನಿಗಳು ನಿಂತಿರ್ತಾರೆ ಅಲ್ಲಿ. ಸೊ ಯಾವ ಹೂವು ಯಾವ ಭಾಗಕ್ಕೆ ಬರುತ್ತೆ, ಯಾವ ರೀತಿ ಬೆಳೆಯಬೇಕು, ಬೀಜ ಎಲ್ಲಿ ಸಿಗುತ್ತೆ, ಈ ಕೀಟದ ಬಾಧೆ ಬಂದಾಗ ಏನ್ ಮಾಡ್ಬೇಕು, ರೋಗ ಬಂದಾಗ ಏನು, ಕಟಾವು ಮಾಡಿರೋದು ಹೇಗೆ, ಯಾವ ದೇಶಕ್ಕೆ ಈ ಹೂವನ್ನ ನಾವು ರಫ್ತು ಮಾಡಬೇಕು ಅನ್ನುವಂತಹ ವಿಚಾರ ಗೋಷ್ಠಿಯನ್ನು ಕೂಡ ಪ್ರಾತ್ಯಕ್ಷೆ ಜೊತೆ ಎಲ್ಲವನ್ನು ಕೂಡ ನಾವು ಈ ವರ್ಷ ಹಮ್ಮಿಕೊಂಡಿದೀವಿ. ಅದರ ಜೊತೆಗೆ ತರಕಾರಿ ಬೆಳೆಗಳು, ಈಗ ಕರ್ನಾಟಕ ಮತ್ತು ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಏನು ತರಕಾರಿ ಬೆಳೆಗಳನ್ನು ಬೆಳೀತಾ ಇದೀವಿ, ಎಲ್ಲಾ ತರಕಾರಿಗಳನ್ನು ಕೂಡ ನಾವು ಮುಖ್ಯ ಆವರಣದಲ್ಲಿ ಸುಮಾರು 10 ಎಕರೆ ಪ್ರದೇಶದಲ್ಲಿ ಎಲ್ಲಾ ತರಕಾರಿಗಳನ್ನ ಬೆಳೆಸಿದೀವಿ. ಹೇಗೆ ಬೆಳಿಬೇಕು ಅನ್ನೋಂತ ನೋಡಿ, ಮತ್ತು ಅದರ ಪಕ್ಕ ತಂತ್ರಜ್ಞರು ಕೂಡ ಕೂತಿರ್ತಾರೆ, ನೋಡಿ ಅದರಲ್ಲಿರುವಂತಹ ತಮ್ಮಲ್ಲಿ ಏನಾದರೂ ಒಂದು ಮನವರಿಕೆ ಬೇಕು ಅಂತಂದ್ರೆ ಆ ನಿಟ್ಟಿನಲ್ಲಿ ನಮ್ಮ ರೈತರ ಸವಾಲುಗಳನ್ನು ನಿಭಾಯಿಸಲು ನಮ್ಮ ವಿಜ್ಞಾನಿಗಳ ತಂಡ ಸನ್ನದ್ಧವಾಗಿದೆ. ಅದರ ಜೊತೆಗೆ ಸುಮಾರು 25 ಎಕರೆ ಜಮೀನಿನಲ್ಲಿ ಹಣ್ಣಿನ ಬೆಳೆಗಳು ಕೂಡ ನಾವು ಬೆಳೆಸಿದೀವಿ. ಹಣ್ಣು ಅಂತಂದು ಒಂದೇ ಅಲ್ಲ, ರೈತರಿಗೆ ಬೇಕಾದಂತಹ ಪ್ರತಿಯೊಂದು ಹಣ್ಣುಗಳ ತಾಕುಗಳನ್ನ ಬೆಳೆಸಿದೀವಿ. ಮಾವಿನ ಬೆಳೆಗಾಗಿರ್ಬೋದು, ದ್ರಾಕ್ಷಿ ಬೆಳೆಗಾಗಿರ್ಬೋದು, ದಾಳಿಂಬೆ ಬೆಳೆಯಾಗಿರ್ಬೋದು, ಡ್ರ್ಯಾಗನ್ ಫ್ರೂಟ್ಸ್ ಆಗಿರ್ಬೋದು, ಈ ಪ್ರತಿಯೊಂದು ಹಣ್ಣುಗಳನ್ನ ನಾವು ಬೆಳೆಸಿ ರೈತರ ಲಾಭಕ್ಕೋಸ್ಕರ ತಾಕುಗಳನ್ನ ಬೆಳೆಸಿದೀವಿ. ಮತ್ತು ಅಲ್ಲಿ ತಂತ್ರಜ್ಞಾನ ಕೂಡಿಸಿ ಅಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತ ನಿಟ್ಟಿನಲ್ಲಿ ಆ ಮುಖಾಂತರ ರೈತರಿಗೆ ಹೆಚ್ಚಿನ ಲಾಭ ಪಡೆದುಕೊಳ್ಳಿಕ್ಕೋಸ್ಕರ ನಮ್ಮ ತೋಟಗಾರಿಕೆ ವಿಷಯದ ಈ ವರ್ಷ ತೋಟಗಾರಿಕೆ ಮೇಳವನ್ನು ಯಶಸ್ವಿ ಮಾಡಬೇಕಂತ ಸನ್ನದ್ಧವಾಗಿದೆ. ಬಹಳ ಸಂತೋಷ ಡಾಕ್ಟರ್ ಕೆ ರಾಮಚಂದ್ರ ನಾಯ್ಕ ಅವರೇ. ನೋಡ್ರಿ, ಈಗ ತೋಟಗಾರಿಕಾ ಮೇಳದ ಅಧ್ಯಕ್ಷರು ತಾವು, ಉದ್ಘಾಟನಾ ಸಮಾರಂಭ ಯಾವಾಗ ಆಗ್ತಾ ಇದೆ, ಮತ್ತೆ ಆಮೇಲೆ ಮುಖ್ಯವಾಗಿ ನಮ್ಮ ಬೆನ್ ತಟ್ಟೋದು ಅಂದ್ರೆ ಪುರಸ್ಕಾರ ಮಾಡೋದು ಬಹಳ ಮುಖ್ಯ. ಯಾವಾಗ್ಲೂ ಬೆನ್ ತಟ್ಟಿದ್ರೆ ಹುರುಪಿಂದ ಮತ್ತೆ ಪುಟಿದೇಳುತ್ತಾನಂತ ಮನುಷ್ಯ. ಆ ನಿಟ್ಟಿನೊಳಗೆ ನಮ್ಮ ರೈತ ಬಾಂಧವರಿಗೆ ಫಲ ಶ್ರೇಷ್ಠ ರೈತ ಪ್ರಶಸ್ತಿಯನ್ನ ಪ್ರಧಾನ ಸಮಾರಂಭ ಕೂಡ ತಾವು ಏರ್ಪಡಿಸಿದ್ರು. ಬೇರೆ ಬೇರೆ ಜಿಲ್ಲೆಯವರಿಗೆ ಕೂಡ ಮಾಡ್ತಾ ಇದ್ರಿ. ಯಾಕಂದ್ರೆ ರಾಜ್ಯಾದ್ಯಂತ ಇರೋದ್ರಿಂದ 10 ಜಿಲ್ಲೆಗಳಲ್ಲಿ ತಮ್ಮ ಒಂದು ಸಕ್ರಿಯ ಆಗಿರುವಂತಹ ವಿಶ್ವವಿದ್ಯಾಲಯ. ಆ ನಿಟ್ಟಿನೊಳಗೆ ಯಾವ ಜಿಲ್ಲೆ ರೈತರಿಗೆ ಫಲಶ್ರೇಷ್ಠ ರೈತ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಟ್ಕೊಂಡಿದ್ದೀರಿ? ಉದ್ಘಾಟನಾ ಸಮಾರಂಭದ ವಿಶೇಷತೆ ಏನು? ಸೊ ಈ ವರ್ಷ ಉದ್ಘಾಟನೆ ಅಂತಂದ್ರೇನು, ನಾವು ಈ ವರ್ಷ 13ನೇ ತೋಟಗಾರಿಕಾ ಮೇಳ ಇರೋದ್ರಿಂದ 13 ತಳಿಗಳು ಇದುವರೆಗೆ ಏನು ಒಳ್ಳೆ ತಳಿಗಳನ್ನ ನಾವು ಬಿಡುಗಡೆ ಮಾಡಿದೀವಿ, ಆ 13 ತಳಿಗಳ ಮರು ಅನಾವರಣ ಮಾಡುವುದರ ಮುಖಾಂತರ ಉದ್ಘಾಟನೆ. ಆ ತಳಿಗಳ ಹಣ್ಣುಗಳನ್ನ ತರಕಾರಿಗಳನ್ನ ಒಂದು ಶೃಂಗಾರವಾದಂತಹ ಒಂದು ಬುಟ್ಟಿಯಲ್ಲಿಟ್ಟು ಆ ತಳಿಗಳ ಮರು ಅನಾವರಣ ಮಾಡುವುದರ ಮುಖಾಂತರ ಆ 13 ಬೆಳೆಗಳ 13ನೇ ತೋಟಗಾರಿಕೆ ಮೇಳವನ್ನ ಈ ವರ್ಷ ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಮ್ಮ ಈ ತೋಟಗಾರಿಕೆ ಮೇಳ ಕಾರ್ಯಕ್ರಮಕ್ಕೆ ಕರ್ನಾಟಕದ ಘನಮೆತ್ತ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಸೊ ಎಲ್ಲ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಕೂಡ ಭಾಗಿದ್ದಾರೆ. MLA MLC ಗಳು ಕೂಡ ಈ ಒಂದು ಉನ್ನತವಾದಂತಹ ಒಂದು ತೋಟಗಾರಿಕೆ ಮೇಳಕ್ಕೆ ಭಾಗವಹಿಸಿದ್ದಾರೆ. ಹಾಗಾಗಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಆದ್ರೆ ತಾವು ಕೇಳಿದ ಹಾಗೆ ಎಲ್ಲಾ ರೈತರಿಗೆ ಜಿಲ್ಲೆಯಲ್ಲಿ ರೈತರು ಒಳ್ಳೆ ಒಳ್ಳೆ ರೈತರಿದ್ದಾರೆ. ತಮ್ಮ ಪಾಡಿಗೆ ತಾವೇ ವಿಜ್ಞಾನಿಗಳಾಗಿ ಹೊಸ ಹೊಸ ಸಂಶೋಧನೆಯನ್ನ ತಮ್ಮ ಹಂತದಲ್ಲೇ ಮಾಡ್ತಾ ಇದ್ದಾರೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತ ಅಂತೀವಿ. ನಾವು ಎಷ್ಟೇ ಓದಿದ್ರು ಕೂಡ ಮೇಟಿ ವಿದ್ಯೆ ರೈತನು ಕೂಡ ವಿಜ್ಞಾನಿಗಳು. ಆ ನಿಟ್ಟಿನಲ್ಲಿ ರೈತ ವಿಜ್ಞಾನಿಗೆ ಪುರಸ್ಕಾರ ಮಾಡುವಂತ ಮತ್ತು ತಾವು ಬೆನ್ನು ತಟ್ಟುವಂತ ಕಾರ್ಯಕ್ರಮ ಅಂತಂದಿರಲ್ಲ, ಬೆನ್ನು ತಟ್ಟುವಂತ ಕಾರ್ಯಕ್ರಮ ನಾವು ಕೂಡ ಹಮ್ಮಿಕೊಂಡಿದ್ದೀವಿ. ಸುಮಾರು ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರುವಂತಹ 24 ಜಿಲ್ಲೆಗಳ ರೈತರು ಮತ್ತು ರೈತ ಮಹಿಳೆಯರಿಗೆ ಗುರುತನ್ನು ಮಾಡಿ, 24 ಜಿಲ್ಲೆಗಳ ರೈತರು ಮತ್ತು ರೈತ ಮಳೆಗೆ ಗುರುತನ್ನು ಮಾಡಿ ಆ ಜಿಲ್ಲೆಯಿಂದ ನಮ್ಮ ಖರ್ಚಿನಲ್ಲೇ ಕರೆಸಿ ನಾವು ಅವರನ್ನ ಸನ್ಮಾನ ಮಾಡಿ ಪ್ರಶಸ್ತಿ ಫಲಕಗಳನ್ನು ಕೊಟ್ಟು ಎಲ್ಲಾ ಜನಗಳ ಮಧ್ಯ ಅವರ ಅನುಭವಗಳನ್ನು ಕೂಡ ನಾವು ಹೇಳಿ 24 ವಿಶೇಷ ರೈತರನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ಆಗ್ಲೇ ಆಯ್ಕೆ ಮಾಡಿದೀವಿ. ಸುಮಾರು 2 ತಿಂಗಳಿಂದ ಈ ಕಾರ್ಯಕ್ರಮ ನಡೆದಿದೆ. ಅಂದ್ರೇನು, ಹಳ್ಳಿ ಹಳ್ಳಿಗೆ ಗಲ್ಲಿ ಗಲ್ಲಿಗೆ ರೈತರ ಮನೆಗಳಿಗೆ ಹೋಗಿ ಯಾರು ಒಳ್ಳೆ ಶ್ರೇಷ್ಠ ರೈತರು ಅನ್ನುವಂಥದ್ದು, ಶ್ರೇಷ್ಠ ರೈತ ಮತ್ತು ಮಹಿಳೆ ಅದರದ್ದು ಆಗ್ಲೇ ಆಯ್ಕೆ ಪ್ರಾರಂಭ ಸುಮಾರು 2 ತಿಂಗಳಿಂದ ನಾವು ನಡೆಸಿದ್ವಿ. ಶನಿವಾರ, ಭಾನುವಾರ ಮತ್ತು ಸೋಮವಾರ 3 ದಿವಸ ನಾವು ಕರೆಸ್ತಾ ಇದೀವಿ. ಸೊ ಈಗ 24 ಜಿಲ್ಲೆಗಳನ್ನ ಪ್ರತಿ ದಿವಸ 8 ಜಿಲ್ಲೆಯ ರೈತರನ್ನು ಆಹ್ವಾನ ಮಾಡ್ತಿದ್ವಿ. ಸೊ 1ನೇ ದಿವಸ ಕೋಲಾರ, ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡ, ಬಾಗಲಕೋಟೆ, ಬೀದರ್, ಕಲಬುರಗಿ, ಹಾವೇರಿ ಮತ್ತು ವಿಜಯಪುರ ಜಿಲ್ಲೆಗಳ ರೈತರನ್ನ ನಾವು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ 2ನೇ ದಿವಸ ಭಾನುವಾರ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಧಾರವಾಡ, ಗದಗ, ಯಾದಗಿರಿ ಮತ್ತು ಬೆಳಗಾವಿ ಜಿಲ್ಲೆಯ ರೈತರನ್ನ ಸನ್ಮಾನ ಮಾಡ್ತಾ ಇದ್ದೀವಿ. 3ನೇ ದಿವಸ ಸೋಮವಾರ ಅದು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ, ತುಮಕೂರು, ಕೊಪ್ಪಳ, ರಾಯಚೂರು, ಬಳ್ಳಾರಿ ಮತ್ತು ಹೊಸದಾಗಿದ್ದಂತ ವಿಜಯನಗರ ಜಿಲ್ಲೆಯ ರೈತರನ್ನ ಕರೆದು ಸನ್ಮಾನವನ್ನು ಮಾಡ್ತಾ ಇದೀವಿ. ಡಾಕ್ಟರ್ ಕೆ ರಾಮಚಂದ್ರ ನಾಯ್ಕ ಅವರ, ಅಂದ್ರೆ 24 ಜಿಲ್ಲೆಗಳ ಒಂದು ವಿಶೇಷ ರೈತರನ್ನ ತಾವು ಆಯ್ಕೆ ಮಾಡ್ತೀರಿ, ಯಾಕಂದ್ರೆ ಇದು ಬಹಳ ಮುಖ್ಯ. ಶ್ರೇಷ್ಠ ಪ್ರಶಸ್ತಿ ಪಡೆದಂತಹ ರೈತ ಖಂಡಿತವಾಗಿ ಕೂಡ ಆ ಒಂದು ಭಾಗದೊಳಗೆ ಪ್ರೇರಣಾದಾಯಕ ಆಗಿರ್ತಾರೆ, ಬೇರೆ ರೈತರಿಗೆ ಕೂಡ ಮಾರ್ಗದರ್ಶಿ. ಅವ್ರ ಕಡೆಯಿಂದ ಅನುಭವಗಳನ್ನ ನಾವು ಬೇರೆ ರೈತರಿಗೆ ಹೇಳಿಸ್ತೇವೆ. ಸೊ ಅವರಿಗೆ ಒಂದು ವಿಶೇಷವಾದಂತ ಸಮಯವನ್ನ ಕೊಟ್ಟು ತಾವು ಹೇಗೆ ಶ್ರೇಷ್ಠ ರೈತರಾದ್ರಿ, ತಾವು ಬೆಳೆದಂತ 1 ಎಕರೆಯಲ್ಲಿ ತಾವು ಹೇಳ್ದಂಗೆ 25 ಲಕ್ಷ ಲಾಭವನ್ನು ಪಡಿತೇವೆ ಅಂತ ಹೇಳ್ತಾರೆ. ಅದು ಯಾವ ರೀತಿ ತಮ್ಮ ಗುಟ್ಟಿ ಅನ್ನುವಂಥದ್ದು ಅಭಿಪ್ರಾಯಗಳನ್ನು ಬೇರೆ ರೀತಿಯಲ್ಲಿ ಪಸರಿಸಿ ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಬಹಳ ಸಂತೋಷ ಡಾಕ್ಟರ್ ಕೆ ರಾಮಚಂದ್ರ ನಾಯ್ಕ ಅವರೇ. ಈ ಮೇಳದ ವಿಶೇಷತೆಗಳನ್ನು ನಾವು ನೋಡ್ತಾ ಇದ್ರೆ ಈ ಕೃಷಿ ತೋಟಗಾರಿಕೆಯ ಪ್ರಾತ್ಯಕ್ಷಿಕೆಗಳಿರ್ಬೋದು, ನೀರಿನ ಸಂರಕ್ಷಣೆ ಇರ್ಬೋದು, ಉತ್ಪಾದನಾ ತಾಂತ್ರಿಕತೆಗಳಿರ್ಬೋದು, ಬೆಳೆ ಸಂರಕ್ಷಣೆ ತಂತ್ರಜ್ಞಾನಗಳಿರ್ಬೋದು, ಮತ್ತೆ ಮುಖ್ಯ ತೋಟಗಾರಿಕಾ ಬೆಳೆಗಳ ಸಮುಚ್ಚಯಗಳು ಏನಿದೆಲ್ಲ, ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವ ಮಾಡ್ತಾ ಇರುವಂತದ್ದು, ದಾಳಿಂಬೆ ಬೆಳೆ ಸಮುಚ್ಚಯ, ಅಂದ್ರೆ ಒಟ್ಟಾರೆ ಏನು ವಿಶೇಷತೆಯನ್ನ ನೀವು ಮಾಡ್ತಾ ಇದ್ದೀರಿ? ಯಾಕಂದ್ರೆ ಜೋ ದಿಕ್ತಾಯ ಓ ಬಿಕ್ತಾಯ ಅಂತಾರಲ್ಲ, ಕರೆಕ್ಟ್, ನಾವು ನೋಡಿದ್ದು ಖಂಡಿತವಾಗಿ ಕೂಡ ಸುಳ್ಳಲ್ಲ, ಹೌದು, ಖಂಡಿತವಾಗಿ ಕೂಡ ಅದು ಪ್ರೇರಣಾದಾಯಕವಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಖುಷ್ಕಿ ತೋಟಗಾರಿಕೆಯ ಪ್ರಾತ್ಯಕ್ಷಿಗಳು ಅನ್ನೋದ್ರ ಬಗ್ಗೆ, ಡ್ರೈಲ್ಯಾಂಡ್ ಕಲ್ಟಿವೇಷನ್ಸ್, ಅದರ ಬಗ್ಗೆ ಪ್ರಾತ್ಯಕ್ಷ ರೂಪದಲ್ಲಿ ನಾವು ಬೇರೆ ಬೇರೆ ಲೈನ್ ಡಿಪಾರ್ಟ್ಮೆಂಟ್ಸ್, ಸರ್ಕಾರದ ಕಚೇರಿಗೆ ನೀರಿನ ಸಂರಕ್ಷಣೆ, ಉತ್ಪಾದನಾ ತಾಂತ್ರಿಕತೆಗಳು, ಬೆಳೆ ಸಂರಕ್ಷಣೆ ತಂತ್ರಜ್ಞಾನ, ಆಮೇಲೆ ಸರ್ಕಾರಿ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಮುಖ್ಯ ತೋಟಗಾರಿಕೆ ಬೆಳೆಗಳ ಸಮುಚ್ಚಯ, ದಾಳಿಂಬೆ ಬೆಳೆ ಸಮುಚ್ಚಯ, ತೋಟಪಟ್ಟಿ ಔಷಧಿ ಮತ್ತು ಸುಗಂಧ ಬೆಳೆಗಳ ಸಮುಚ್ಚಯ, ಆಮೇಲೆ ಡಿಜಿಟಲ್ ತೋಟಗಾರಿಕೆ ಬಗ್ಗೆ ಡ್ರೋನ್ ಮತ್ತು ಸೆನ್ಸಾರ್ ಇತ್ಯಾದಿಗಳನ್ನ, ಇವತ್ತಿನ ದಿವಸ ಏನು ಹೈಟೆಕ್ ಇದೆ ಅದರ ಬಗ್ಗೆ ಏನಾಯ್ತೀವಿ, ಮೈಕ್ರೋ ಗ್ರೀನ್ಸ್ ತಂತ್ರಜ್ಞಾನ, ತೋಟಗಾರಿಕೆ ಬೆಳೆಗಳ ಮಾಹಿತಿ ಕೇಂದ್ರ, ಅದರ ಒಂದು ಬಗ್ಗೆ ಆನ್ಲೈನ್ ಮೂಲಕ ಕೂಡ ಸಮಗ್ರ ಮಾಹಿತಿ. ಇವೊಂದಂದ್ರೆ QR ಕೋಡ್, ಯಾರೊಬ್ಬರು ನಾವು ಎಲ್ಲ ಕಡೆ QR ಕೋಡ್ ಅನ್ನು ಹಚ್ಚಿದ್ದೇವೆ, ಅವರು ಒಂದು 5 QR ಕೋಡ್ ಅನ್ನು ಕೊಟ್ಟಿದ್ದೇವೆ. ನಾವು QR ಕೋಡ್ ಸ್ಕ್ಯಾನ್ ಮಾಡಿದ್ರೆ, ಒಂದು ಈ ಮೇಳದಲ್ಲಿ ಏನೇನು ನಡೀತಿದೆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಪ್ರತಿಯೊಂದು ಮೇಳದಲ್ಲಿ QR ಕೋಡ್ ಎಲ್ಲಾದ್ರು ಮೇಳದಲ್ಲಿ ಏನ್ ನಡೀತಿದೆ ಅಂತ ಮನೆಯಲ್ಲಿ ಕುಂತು ಕೂಡ ನೋಡಬಹುದು. ಅದೇ ರೀತಿಯಾಗಿ ಬೇರೆ ನೋಡ್ರಿ, ನಿಮ್ಮಲ್ಲಿ 2 ವಿಶೇಷ ತಳಿಗಳನ್ನು ಬಿಡುಗಡೆ ಮಾಡಿದ್ರೆ, ಸಣ್ಣ ಈರುಳ್ಳಿ, ಕೃಷ್ಣಪ್ರಭ ಚಿತ್ರ, ಪದ್ಮಾವತಿ ಅಂತ ಹೌದು, ಚವಳಿಯೊಳಗೆ ಕೃಷ್ಣ ಪ್ರಭಾ ಸಂಗಮ ಸಂಗಮ ಬಹಳ ಅದ್ಭುತವಾದ ಕೆಲಸ. ಸುಮಾರು 16 ತಳಿಗಳನ್ನ ಈ ಸಲ ಬಿಡುಗಡೆ ಮಾಡಿದ್ವಿ. ನಾವು ಬಿಡುಗಡೆ ಮಾಡೋ ಪ್ರತಿಯೊಂದು ತಳಿಗಳ ಪ್ರಾತ್ಯಕ್ಷಿಗಳನ್ನ ನಾವು ಅಲ್ಲಿ ಮಾಡ್ತಾ ಇದ್ರಿ. ವಿಶ್ವವಿದ್ಯಾಲಯ ದೊರೆಯುವಂತ ತರಕಾರಿ ಬೀಜಗಳ ಕುರಿತಂತೆ ಕೂಡ ಸಾಕಷ್ಟು ಎಲ್ಲಾ ತರಕಾರಿಗಳು, ರೈತರಿಗೆ ಬೇಕಾದ ಪ್ರತಿಯೊಂದು ತರಕಾರಿ ಬೀಜಗಳು, ಹಣ್ಣಿನ ಸಸಿಗಳು ಕೂಡ, ಹಣ್ಣಿನ ಸಸಿಗಳನ್ನು ಕೂಡ ನಾವು ಸಿಗುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಜೈವಿಕ ಪರಿಕರಗಳು, ಜೈವಿಕ ಪರಿಕರಗಳು, ಈ ಆರ್ಗ್ಯಾನಿಕ್ ಕೃಷಿ ಅಂತ ಹೇಳ್ತಾ ಇದೀವಲ್ಲ ಅದನ್ನ ಬಿಟ್ಟರೆ ಜೈವಿಕ ಕೃಷಿಗೆ ನಾವು ಹೋಗಬೇಕಾಗುತ್ತೆ. ಸೊ ಅವು ಎಲ್ಲಾ ನಿಟ್ಟಿನಲ್ಲಿ ಜೈವಿಕ ಪರಿಕರಗಳು ದೊರೆಯುವಂತ ಒಂದು ಅವಕಾಶಗಳನ್ನು ಕೂಡ ನಾವು ಬಹಳ ಸಂತೋಷ. ಜೈವಿಕ ಪರಿಕರಗಳು ಬಹಳ ಮುಖ್ಯದ, ಜೈವಿಕ ಕೀಟನಾಶಕಗಳು ಬೇಕಾಗಿದೆ, ಯಾಕಂದ್ರೆ ಮಣ್ಣನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ, ಮಣ್ಣನ್ನು ರಕ್ಷಣೆ ಮಾಡಬೇಕು, ತಿಂದು ನಾವು ಕೂಡ ನಮ್ಮ ಆರೋಗ್ಯ ಕಾಪಾಡಬೇಕು. ಡಾಕ್ಟರ್ ಕೆ ರಾಮಚಂದ್ರ ನಾಯ್ಕ ಅವರು ಬಹಳ ವಿಸ್ತೃತವಾಗಿ ನೀವು ತೋಟಗಾರಿಕಾ ಮೇಳವನ್ನು ನಡೆಸ್ತಾ ಇದ್ರೆ, ಡಾಕ್ಟರ್ ವಿಷ್ಣುವರ್ಧನ್ ಕುಲಪತಿಗಳು ತೋಟಗಾರಿಕಾ ವಿಶ್ವವಿದ್ಯಾಲಯಗಳ ವಿಶ್ವವಿದ್ಯಾಲಯರ ಒಂದು ಸಹಕಾರದೊಂದಿಗೆ ಅವರ ಒಂದು ಆಧಿಪತ್ಯದೊಳಗೆ ತುಂಬಾ ವ್ಯವಸ್ಥಿತವಾಗಿ ತಾವು ಈ ಒಂದು ತಮ್ಮ ಅಧ್ಯಕ್ಷತೆಯೊಳಗೆ ಈ ಒಂದು ತೋಟಗಾರಿಕಾ ಮೇಳ ಯಶಸ್ವಿಯಾಗಿ ಆಗಲಿ ಅಂತ ಹಾರೈಸ್ತೀವಿ. ಯಾರಾದರೂ ತಮ್ಮನ್ನು ಸಂಪರ್ಕಿಸಬೇಕು ಅಂತಂದ್ರೆ ಯಾರನ್ನ ಸಂಪರ್ಕಿಸಬೇಕು? ತೋಟಗಾರಿಕಾ ಮೇಳ ಕುರಿತಂತೆ ಹೆಚ್ಚಿನ ಮಾಹಿತಿ ಬೇಕು, ನಮಗೆ ಈ ವಿಷಯ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಯಾರನ್ನು ತಾವು ಸಂಪರ್ಕಿಸಬಹುದು ಅಂತ ಹೇಳಿ ಒಂದು ದೂರವಾಣಿ ಸಂಖ್ಯೆಯನ್ನು ಕೊಡಬಹುದಾ ಡಾಕ್ಟರ್ ಕೆ ರಾಮಚಂದ್ರ ನಾಯ್ಕ ಅವರೇ? ಇಲ್ಲ, ಖಂಡಿತವಾಗಿ. ಈಗ ನಾವು 5 QR ಕೋಡ್ಗಳನ್ನ ನಾವು ಎಲ್ಲ ಕಡೆ ನಾವು ಹಾಕಿದೀವಿ ಆಲ್ರೆಡಿ. ಈಗ 5 QR ಗಳನ್ನು ಸ್ಕ್ಯಾನ್ ಮಾಡಿ ತಮಗೆ ಏನು ಬೇಕು ಅನ್ನುವಂತ ಮಾಹಿತಿಯನ್ನು ತಾವು ಕ್ಲಿಕ್ ಮಾಡಿ ಪಡಿಬೇಕು. ಆದರೂ ಕೂಡ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಟಿಬಿ ಅಲ್ಲೊಳ್ಳಿ ಅಂತ ಹೇಳಿದ್ದಾರೆ, ಅವರು ನಮ್ಗೆ ಎಲ್ಲಾ ಕಡೆ QR ಕೋಡ್ ಸ್ಕ್ಯಾನ್ ಮಾಡಿ ಪ್ರತಿಯೊಬ್ಬರ ನಂಬರ್ಗಳನ್ನು ಕೂಡ ನಾವು ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಡಾಕ್ಟರ್ ಟಿಬಿ ಅಲ್ಲೊಳ್ಳಿ ಅವರು ತೋಟಗಾರಿಕೆ ಮೇಳದ ಅಧ್ಯಕ್ಷರು, ನಾನು ಪತ್ರಿಕಾ ಮಾಧ್ಯಮದ ಅಧ್ಯಕ್ಷರು, ಈ ತೋಟಗಾರಿಕೆ ಮೇಳದ ಮಾಧ್ಯಮ ಅಧ್ಯಕ್ಷರಾಗಿದ್ದೀವಿ. ತೋಟಗಾರಿಕೆ ಮೇಳದ ಅಧ್ಯಕ್ಷರು ಡಾಕ್ಟರ್ ಟಿಬಿ ಅಲ್ಲೊಳ್ಳಿ ಅವರೇ ಅಂತ ಹೇಳಿ, ಅವರ ಸಂಖ್ಯೆ 9449613242. ಇನ್ನು ಸರ್ ಹೇಳಿ, 9449613242. ಬಹಳ ಸಂತೋಷ, ತೋಟಗಾರಿಕಾ ಮೇಳ ಯಶಸ್ವಿ ಆಗುತ್ತೆ. ಯಾಕಂದ್ರೆ ರೈತ ಬಾಂಧವರ ಒಂದು ಉತ್ಸಾಹ ಹಂಗಿದೆ, ವಿಶೇಷವಾಗಿ ಡಿಸೆಂಬರ್ ಜನವರಿ ಅಂದ್ರೆ ಬಹಳ ಉತ್ಸಾಹದಾಯಕವಾಗಿರ್ತದೆ. ಅವರಿಗೆ ಒಂದು ಕಲೀಲಿಕ್ಕೆ ಒಂದು ಅವಕಾಶ ಇರ್ತದೆ ಅಂತಂದಾಗ ಅವರೆಲ್ಲರೂ ಬಂದೇ ಬರ್ತಾರೆ ಪ್ರತಿ ವರ್ಷದಿಂದ. ಈ ಸಲ ಕೂಡ ನಿಮ್ದು ತೋಟಗಾರಿಕಾ ಮೇಳ ಲಕ್ಷಾಂತರ ಸಂಖ್ಯೆ ಜನೆಯೊಳ ರೈತರ ಒಂದು ಹಾಜರಾತಿಯೊಂದಿಗೆ ಯಶಸ್ವಿ ಆಗಲಿ ಅಂತ ಹಾರೈಸ್ತೀವಿ. ನೋಡಿ, ಇಲ್ಲಿವರೆಗೆ ಮಾಧ್ಯಮ ವಿಭಾಗದ ಅಧ್ಯಕ್ಷರಾಗಿ, ತೋಟಗಾರಿಕಾ ಮೇಳ 2024 ಅಧ್ಯಕ್ಷರಾಗಿ ಡಾಕ್ಟರ್ ಕೆ ರಾಮಚಂದ್ರ ನಾಯ್ಕ ಅವರೇ, ಆತ ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು, ವಿದ್ಯಾರ್ಥಿಗಳ ಕಲ್ಯಾಣವನ್ನು ಬಹಳ ಅಭೂತಪೂರ್ವವಾಗಿ ನಿರ್ವಹಿಸ್ತಾ ಇದ್ದೀರಾ. ವಿದ್ಯಾರ್ಥಿಗಳಿಗೆ ಬೇಕಾದಂತ ಒಂದು ಉತ್ತಮ ಒಂದು ಭವಿಷ್ಯವನ್ನು ರೂಪಿಸುವಲ್ಲಿ ಕೂಡ ತಾವು ಕಂಕಣಬದ್ಧರಾಗಿದ್ದೀರಾ. ತಮ್ಮ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ, ರೈತ ಬಾಂಧವರ ಎಲ್ಲರ ಸಹಕಾರದೊಂದಿಗೆ ತೋಟಗಾರಿಕಾ ಮೇಳ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀವಿ. ನಮ್ಮೆಲ್ಲ ಆಕಾಶವಾಣಿಯ ಕೇಳುಗರ ಪರವಾಗಿ, ನಮ್ಮ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಧನ್ಯವಾದ ಜೋಳಿನ್ ಸಾಹೇಬ್ರೆ. ಇದುವರೆಗೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ಡಿಸೆಂಬರ್ 21 3 ದಿನಗಳ ಕಾಲ ನಡೆಯುವ ತೋಟಗಾರಿಕಾ ಮೇಳ 2024 ಕುರಿತಂತೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು ಹಾಗೂ ತೋಟಗಾರಿಕಾ ಮೇಳ 2024 ಮಾಧ್ಯಮ ಅಧ್ಯಕ್ಷರೂ ಆಗಿರುವ ಡಾ ಕೆ ರಾಮಚಂದ್ರ ನಾಯಕ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್. ಸಂಕಲನ ಸುಮಾ ಸುರೇಶ್. ಈಗ ಜನಪದ ಸಂಗೀತದಲ್ಲಿ ಕೇಳೋಣ. ರಾಮದುರ್ಗ ತಾಲೂಕು ಚಿಕ್ಕ ತಡಸಿಯ ಅಮೀರ್ ಸಾಬ್ ಫಕ್ರುದ್ದೀನ್ ಖಾಜಿ ಹಾಗೂ ಸಂಗಡಿಗರಿಂದ ರಿವಾಯತ್ ಪದ. ಓದತ್ತಿದ್ದಲೋ ಶಾಸ್ತ್ರ ಪುರಾಣ ಬೇಸ ಮೇಲ ಜಾಕ್ಷರಣ ಸರಸ ಸಭಾ ಕೊಡೆರೆ ಪೂರ್ಣ ತಿಳ ಸೋವ್ಯ ಶಾಸ್ತ್ರದ ಚೆನ್ನ ಅಭ್ಯಾಸ ಮಾಡೋ ತಕೊಂತಳು ಮೌನ ತಂದೆಯ ಬಂದ ಕಂದ ಕ್ಷಣ ಅಭ್ಯಾಸ ಮಾಡೋ ತಕ್ಕಂತಳ ಮೌನ ತಂದೆ ಬಂದ ಕಂದ ಕ್ಷಣ ಬಿಸಮಿಲ್ಲ ಎಂಬುದು ಪೂರ್ಣ ಬಂದಿ ಕೇಳಿಯಾದನು ಚಿನ್ನ ಬಿಸಮಿಲ್ಲ ಅನ್ನದು ಪೂರ್ಣ ತಂದೆ ಬೇಳಿಯಾದನು ಕೇಳ ಜನತನು ಕೂಲಹೀನ ಮಗಳಿ ಜನತನು ಚಿಯದಹೀನ ಕೆಟ್ಟ ಅಕ್ಷರ ನೋಡ ಜವನೀನ ಕೆಡಿಸಿ ಬೇಟೆ ಕುಲ ಧರ್ಮವನ ಸಸ ಸಭಾ ಕೊಡೆರೆ ಪೂರ್ಣ ತಿಳ ಸೋವೆ ಶಾಸ್ತ್ರದ ಚೆನ್ನ ತಂದೆ ಮಾತು ಕೇಳಿದ ಕ್ಷಣ ಕಿರ್ಲಾ ಮಿಂಚಿದಾಂಗ ಮನ ತಂದೆ ಮಾತು ಕೇಳಿದ ಕ್ಷಣ ಕಿರ್ಲಾ ಮಿಂಚಿದಾಂಗ ಮನ ಬಿಸ ಮಿಲ್ಲ ಆಚರಣ ನುಡುವ ತೇನಿ ಸಾಯುವತನ ಬಿಸ ಮಿಲ್ಲ ಆಚರಣ ನುಡುವ ತೇನಿ ಸಾಯುವತನ ವಾದ ಮಾಡುತ್ತ ಕುಂತಲು ಮೌನ ವಾದ ಮಾಡುತ್ತ ಕುಂತಲು ಮೌನ ತಂದೆ ಮನಕ್ಕ ತಿಳದು ತಾನ ಘಾತವಾದಿತು ಸಾಂಬಾ ಶಿವನ ಸರ್ಸ ಸಭಾ ಕೊಡೆರೆ ಪೂರ್ಣ ತಿಳ ಸೋವೆ ಶಾಸ್ತ್ರದ ಚೆನ್ನ ತಗಿದಾನು ಅಂದ ವ್ಯಕ್ತಿಯನ ಕಿಳಿ ಗೊಡದೆ ಮಗಳಿಗೆ ತಗಿದಾನು ಅಂದ ವ್ಯಕ್ತಿಯನ ತಿಳಿಯ ಗೊಡದ ಮಗಳಿಗೆ ಸರ್ಪ ತರಸಿ ಕೈಲಾಯಿನ ಪೆಟ್ಟಿಗೆ ಒಳಗ ಹಾಕಿ ಅದನ ಸರ್ಪ ತರಸಿ ಕೂಲಾಯಿನ ಪೆಟ್ಟಿಗೆ ಒಳಗ ಹಾಕಿ ಅದನ ಬಂದೋಬಸ್ತ ಮಾಡಿ ಅದನ ಬಂದೋಬಸ್ತ ಮಾಡಿ ಅದನ ಹಾಕಿ ಬಿಟ್ಟನು ಕೇಳಿಯನ ಸಂಭಾಗರುವಾದಿ ಚಿನ್ನ ಸರ್ಸ ಸಭಾ ಕೊಡೆರೆ ಪೂರ್ಣ ತಿಳ ಸೋವೆ ಶಾಸ್ತ್ರದ ಚೆನ್ನ ಪ್ರೀತಿಯಲ್ಲಿಂದ ಮಗಳಿಗಿನ್ನ ಹೇಳ ತಾನು ಬೇ ಮಾನ ಪ್ರೀತಿಯಲ್ಲಿಂದ ಮಗಳಿಗಿನ್ನ ಹೇಳ ತಾನು ಬೇ ಮಾನ ಪೆಟ್ಟಿಗಾಗಿದ್ದ ದಾಗಿನ ಹಾಕಿಕೊಳ್ಳುವ ಮೈ ಮೇಲೆ ನೀನ ಪೆಟ್ಟಿಗಾಗಿನ ದಾಗಿನ ಹಾಕಿಕೊಳ್ಳುವ ಮೈ ಮೇಲೆ ನೀನ ಸೋಮಾರೈತಿ ಇಂದಿನ ದಿನ ಸೋಮಾರೈತಿ ಇಂದಿನ ದಿನ ಪೂಜಾ ಮಾಡಬೇಕವ ನೀನ ಮನದಾಗಿಟ್ಟ ಭಕ್ತಿಯನ ಸರ್ಸ ಸಭಾ ಕೊಡೆರೆ ಪೂರ್ಣ ತಿಳ ಸೋವೆ ಶಾಸ್ತ್ರದ ಚೆನ್ನ ಕಿಲಿ ಕೈಯ ಕ್ವಾಟನು ಹೀನ ತಗಿದಾಳು ಕಿಲಿಯನ ಕಿಲಿ ಕೈಯ ಕ್ವಾಟೀನ ತಗಿದಾಳ ಕೇಳಿಯಣ ಬಾಯಿಲನ್ನು ತಬ್ಬಿಸಮಿಲ್ಲ ಪೂರ್ಣ ಕೆರ್ದ ನೋಡಲು ಪೆಟ್ಟಿಗಿಯನ ಬಾಯಿಲನ್ನು ತಬ್ಬಿಸಮಿಲ್ಲ ತಗ್ದ ನೋಡಲು ಪೆಟ್ಟಿಗಿಯನ ಬಂಗಾರ ಲಾಟಿಯನ ಬಂಗಾರ ಲಾಟಿಯನ ಆದಿತ್ತು ಗಟ್ಟಿಯನ ಸಂಭಾಗರುವಾದಿ ಚಿನ್ನ ಸರ್ಸ ಸಭಾ ಕೊಡೆರೆ ಪೂರ್ಣ ತಿಳ ಸೋವೆ ಶಾಸ್ತ್ರದ ಚೆನ್ನ ಮಣದಾಗಿಲ್ದು ಸಮಾಧಾನ ತರಿಶಾನು ವಿಷವನ ಮಣದಾಗಿಲ್ದು ಸಮಾಧಾನ ಪರೇಶಾನೇಶವನ ಹಾಲಿನೊಳಗ ಹಾಕಿ ಸಂತನು ಮಗಳಿಗಿನ್ನ ಹಲೆನೊಳಗ ಹಾಕಿ ಅದನ ಕುಡಿ ಅಂತನು ಮಗಳಿಗೇನ ಹಬ್ಬಿಸ ಮೇಲ ಅಣ್ಣು ತತಾನ ಹಬ್ಬಿಸ ಮೇಲ ಅಣ್ಣು ತತಾನ ಕುಡಿಯದಾಳು ರಂಬಿಯನ ಸುಖವಾದಿತು ಧ್ಯೇಯಿನ್ನ ಸರ್ತ ಸಭಾ ಕೊಡೆರೆ ಪೂರ್ಣ ತಿಳಸೋವೆ ಶಾಸ್ತ್ರದ ಚೆನ್ನ ನೋಡಿ ಮಗಳ ಭಕ್ತಿಯನ ಶಿರ ಬಾಗಿ ಮಾಡನು ಶರಣ ನೋಡಿ ಮಗಳ ಭಕ್ತಿಯನ ಶಿರ ಬಾಗಿ ಮಾಡನ ಶರಣ ಕಲ್ಮ ಓದಿ ಮುಸಲ್ಮೀನ ಆಗಿ ಮಾಡನು ಶರಣರ ಧ್ಯಾನ ಕಲ್ಮ ಓ